ವೇವ್ಸ್ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡಲು ಯತ್ನಿಸಿದರೆ ಕಠಿಣ ಕ್ರಮ, ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಅನುಭವ ಕುರಿತು ಆಲೂರು ತಾಲೂಕು ತೊಗರ್ನಹಳ್ಳಿಯ ಕೃಷಿ ದಂಪತಿ ಪ್ರವೀಣ್ ಕುಮಾರ್ ಹಾಗೂ ಆರ್ಕೆ ಸಹನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮನ್ಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ತೊಗರನಹಳ್ಳಿಯ ಕೃಷಿಕ ದಂಪತಿಗಳಾದ ಪ್ರವೀಣ್ ಕುಮಾರ್ ಮತ್ತು ಆರ್ಕೆ ಸಹನಾ ಅವರೊಂದಿಗಿನ ಸಂವಾದವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ತೊಗರನಹಳ್ಳಿಯ ರೈತ ದಂಪತಿಗಳಾದ ಪ್ರವೀಣ್ ಕುಮಾರ್ ಮತ್ತು ಸಹನಾ ಅವರು ನಮ್ಮೊಂದಿಗೆ ಇದ್ದಾರೆ. ಇರುವಂತಹ ಕಡಿಮೆ ಹಿಡುವಳಿಯಲ್ಲಿ ವಿಭಿನ್ನವಾಗಿ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಕೃಷಿಯ ಜೊತೆಗೆ ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಹೀಗೆ ಬೇರೆ ಬೇರೆ ತರಹದ ಸಾಕಾಣಿಕೆಯನ್ನ ಮಾಡುವ ಮೂಲಕ ಅನುಕೂಲಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಏನು ಕೃಷಿ ಉತ್ಪನ್ನಗಳಿದ್ದಾವೋ ಅವುಗಳ ಮೌಲ್ಯವರ್ಧನೆಯಲ್ಲಿಯೂ ಕೂಡ ಈ ದಂಪತಿಗಳು ತೊಡಗಿಸಿಕೊಂಡಿದ್ದಾರೆ. ಅವರ ಸಮಗ್ರ ಕೃಷಿ ಬದುಕು ಹಾಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರವೀಣ್. ನಮಸ್ಕಾರ ಸರ್. ಸಹನ ನಿಮಗೂ ನಮಸ್ಕಾರ. ನಮಸ್ತೆ ಪ್ರವೀಣ್. ಎಷ್ಟು ವರ್ಷ ವಯಸ್ಸು ನಿಮಗೆ? 32. 32 ವರ್ಷ ಆಯ್ತಾ? ಏನು ಓದಿದ್ರಿ ನೀವು? ಡಿಪ್ಲೊಮಾ ಆಟೋಮೊಬೈಲ್ ಇಂಜಿನಿಯರಿಂಗ್. ಹೌದಾ? ಡಿಪ್ಲೊಮಾ ಆದ್ಮೇಲೆ ಮುಂದಕ್ಕೆ ಓದ್ಲಿಲ್ವಾ? ಇಲ್ಲ ಸರ್, ಓದ್ಲಿಲ್ಲ. ಯಾಕೆ ಓದ್ಲಿಲ್ಲ? ಕೆಲಸ ಸಿಕ್ಕಿತ್ತು, ಕೆಲಸ ಮಾಡ್ತಿದ್ದೆ ತೋಟದಲ್ಲಿ, ಕಾಲಾಂತರ ಆದ್ರೆ ಬಿಟ್ಟು ಬಂದೆ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 4 ವರ್ಷ. 4 ವರ್ಷ ಬೆಂಗಳೂರಲ್ಲಿದ್ರೆ? ಬೆಂಗಳೂರದ್ದು. ಹೇಗಿತ್ತು ನಿಮ್ಮ ವೃತ್ತಿ ಜೀವನದ ಬದುಕುಗಳು ಬೆಂಗಳೂರಿನಲ್ಲಿ? ಚೆನ್ನಾಗಿತ್ತು ಸರ್. ಆದ್ರೂ ಬಿಟ್ಟು ಬಂದ್ರಿ? ಯಾಕೆ? ಏನ್ ಕೃಷಿ ಬಗ್ಗೆ ಅಷ್ಟೊಂದು ವ್ಯಾಮೋಹ ನಿಮಗೆ? ಗೊತ್ತಿಲ್ಲ ಸರ್, ನಂದು ಕೃಷಿ ಬಗ್ಗೆ ಅನುಭವ ಅದು ಇತ್ತೇನೋ ಸೆಳುತ್ತೇನೋ ಬಂದಿದ್ದೀನಿ ಅಷ್ಟೇ. ಮಣ್ಣು ಸೆಳಿತಾರೋ ಅದಕ್ಕಾಗಿ ಬಂದಿದ್ದೀನಿ. ಬಾಲ್ಯದಿಂದಲೂ ಕೃಷಿಯಲ್ಲಿ ತೊಡಸ್ಕೊತಾ ಇದ್ರೆ? ಹೇಗೆ? ಬಾಲ್ಯದಿಂದ ಕೃಷಿಯಲ್ಲಿ ತೊಡಸ್ಕೊತಿದ್ದೆ. ಎಷ್ಟು ಜಮೀನಿತ್ತು ನಿಮಗೆ? 2 ಎಕರೆ. 2 ಎಕರೆ ಜಮೀನು. ತಂದೆಯವರು ಏನ್ ಬೆಳೀತಾ ಇದ್ರು? ತಂದೆಯವರು ಜೋಳ ಬೆಳೀತಿದ್ರು, ಭತ್ತ ಅಷ್ಟೇ. ಜೋಳ ಭತ್ತ ಅಷ್ಟೇ ಬೆಳೀತಾ ಇದ್ದು. ನೀವು ಬಂದ್ಮೇಲೆ ಸ್ವಲ್ಪ ವಿಭಿನ್ನವಾಗಿ ಮಾಡ್ಕೊಂಡಿದ್ದೀರಿ? ನಾನ್ ಬಂದ್ಮೇಲೆ ತೋಟ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೀನಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ಕೊಂಡಿದ್ದೀನಿ. ಸಹನ ನಿಮ್ಮ ಊರು ಯಾವ್ದು? ನಮ್ದು ರುದ್ರಪಟ್ಟಣ. ರುದ್ರಪಟ್ಟಣ. ರುದ್ರಪಟ್ಟಣದಿಂದ ನೀವು ಇಲ್ಲಿಗೆ ತೊಗರನಹಳ್ಳಿ ಮದುವೆ ಆಗಿದ್ರ ಅಲ್ವಾ? ಏನ್ ಓದಿದ್ರಿ ನೀವು? ನರ್ಸಿಂಗ್ ಮಾಡಿದ್ದೀನಿ. ನರ್ಸಿಂಗ್ ಮಾಡಿದ್ರಿ? ನರ್ಸಿಂಗ್ ಮಾಡಿ ಕೆಲಸ ಮಾಡಿದ್ರೆ? ಹೌದು, ಮಾಡಿದ್ವಿ. ಎಲ್ಲಿ ಕೆಲಸ ಮಾಡಿದ್ರಿ? ವಿಶಾಖಪಟ್ಟಣದಲ್ಲಿ, ಆಂಧ್ರದಲ್ಲಿ ಮಾಡಿದ್ವಿ. ಯಾಕೆ ಅಷ್ಟು ದೂರ ಹೋಗಿದ್ರಿ? ಅಲ್ಲಿ ಟ್ರೈನಿಂಗ್ ಮತ್ತೆ ನರ್ಸಿಂಗ್ ಎರಡು ಕೂಡ ಅಲ್ಲೇ ಇದ್ದಿದ್ದು, ಹಂಗಾಗಿ ಅಲ್ಲೇ ಇದ್ವಿ. ನರ್ಸಿಂಗ್ ಕೋರ್ಸ್ ಅಲ್ಲೇ ಮಾಡಿದ್ರ? ಹೌದು. ನಮ್ ಕರ್ನಾಟಕದಲ್ಲೂ ಸಾಕಷ್ಟು ಇದೆ ಅಲ್ವಾ? ಇಲ್ಲಿಂದಲೇ ಕಳಿಸಿದ್ದ ಅಲ್ಲಿಗೆ ಟ್ರೈನಿಂಗ್ ಗೋಸ್ಕರ. ಎಷ್ಟು ವರ್ಷ ಇದ್ರಿ ಅಲ್ಲಿ? 3 ವರ್ಷ ಇದ್ವಿ. 3 ವರ್ಷ ಇದ್ರಿ. ಹೇಗಿತ್ತು ವಿಶಾಖಪಟ್ಟಣದ ಬದುಕು ನಿಮ್ದು? ಚೆನ್ನಾಗಿತ್ತು, ಬಿಸಿಲು ಜಾಸ್ತಿ, ಬೆಳೆ ಕಡಿಮೆ. ಕಡೆ ಮಳೆನೂ ಕಡಿಮೆ? ಮಳೆ ಕಡಿಮೆ. ಮಳೆ ಕಡಿಮೆ, ಬೆಳೆ ಕಡಿಮೆ, ಬಿಸಿಲು ಜಾಸ್ತಿ, ಆದ್ರೂ ಕೂಡ ಹೊಂದ್ಕೊಂಡು ಇದ್ರೆ ಅಲ್ಲಿ. ಹೌದು. ಕೆಲಸನೂ ಮಾಡಿದ್ರ ಅಲ್ಲಿ? ಇಲ್ಲ, ಅಲ್ಲೇ ಯಾವ್ದು ನರ್ಸಿಂಗ್ ಮಾತ್ರ ಮಾಡ್ತಿದ್ದು. ಇಲ್ಲಿ ಏನು ಕೆಲಸ ಮಾಡ್ಲಿ? ಇಲ್ಲ. ಇಲ್ಲಿಗೆ ಬಂದು ಕೆಲಸ ಮಾಡಿದ್ರ? ಹೌದು, ಇಲ್ಲೇ ಕೆಲಸ. ಎಲ್ಲಿ ಎಲ್ಲಿ ಕೆಲಸ ಮಾಡಿದ್ರಿ? ತೊಗರಹಳ್ಳಿಲಿ. ತೊಗರಹಳ್ಳಿಲಿ ಕೆಲಸ ಮಾಡಿದ್ರ? ತೊಗರಹಳ್ಳಿಲಿ ಏನ್ ಕೆಲಸ ಮಾಡಿದ್ರಿ? ಜಮೀನ್ ಕೆಲಸ ಮಾಡಿದ್ವಿ. ನರ್ಸಿಂಗ್ ಜನಪ್ರಿಯ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ದಿನ ಮಾಡಿದ್ವಿ, ಅದ್ಬಿಟ್ರೆ ಇನ್ನೇನು ಮಾಡಿಲ್ಲ. ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿಂದ 4-5 ತಿಂಗಳು ಮಾಡಿದ್ವಿ ಅಷ್ಟೇ, ಆಮೇಲೆ ಮದ್ವೆ ಆಯ್ತು. ಕೃಷಿ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ನಿಮಗೆ? ಅದೇ ಅವರು ಕೃಷಿಯಲ್ಲಿ ಜಾಸ್ತಿ ತೊಡಗಿಸ್ಕೊಡ್ತಾ ಇದ್ರು, ಹಂಗಾಗಿ ಅವರಿಂದ ನಾವು ಹಂಗೆ ಅಭ್ಯಾಸ ಆಗೋಯ್ತು. ಅವ್ರು ಏನ್ ಮಾಡ್ತಾರೋ ಅದನ್ನ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ವಿ ಕೃಷಿನ. ಹಂಗೆ ಆಸಕ್ತಿ ಜಾಸ್ತಿ ಈಗ. ಈಗ ಕೆಲಸ ಮಾಡ್ಬೇಕು ಅಂತ ಹೇಳಿ ಆಸಕ್ತಿ ಇರಲಿಲ್ಲ, ತರಬೇತಿ ಎಲ್ಲ ಆಗಿತ್ತಲ್ಲ? ಇಲ್ಲ ಇಲ್ಲ, ಇವಾಗಿಲ್ಲ, ಮೊದ್ಲೆಲ್ಲ ಇತ್ತು, ಓದಿದೆಲ್ಲ ಎಜುಕೇಶನ್ ವೇಸ್ಟ್ ಆಗುತ್ತೆ ಅಂತ, ಈಗ ಅದ್ರ ಮೇಲೆ ಆಸಕ್ತಿ ಇಲ್ಲ. ಈಗ ಸಂಪೂರ್ಣ ಕೃಷಿಯಲ್ಲಿ ತೊಡಗಿಸಿಕೊಂಡು ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 4 ವರ್ಷದಿಂದಲೂ ಪೂರ್ಣ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀರಾ? ಹೌದು. ಪ್ರವೀಣ್, ಈಗ ನೀವು ಕೃಷಿ ಮಾಡಬೇಕು ಅಂತ ಹೇಳಿ ಬಂದ್ಮೇಲೆ ನಿಮ್ಮ ಕೃಷಿ ಭೂಮಿಯನ್ನ ಹೇಗೆಲ್ಲ ಅಭಿವೃದ್ಧಿ ಪಡಿಸಿದ್ರಿ, ಏನೆಲ್ಲ ಬದಲಾವಣೆಗಳನ್ನ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ. ನೀರಿಲ್ಲ ಅಂದ್ರೆ ಬೆಳೆ ಬೆಳೆಯಕ್ಕಾಗಲ್ಲ ಅಂತ ಜನ ಅಂತಾರಲ್ವಾ, ನಂಗೆ ಮೊದಲು ನೀರಿಲ್ಲ, ಕೆರೆಯಿಂದ ನೀರಿರ್ತದೆ. ಸ್ವಂತ ಒಂದು ಮೋಟ್ರು ಮಾಡ್ಕೊಂಡೆ, ಚಿಕ್ಕ ಮೋಟ್ರು, ಅಡಿಕೆ ತಂದಾಗದೆ, ಮೋಟ್ರಲ್ಲಿ ನೀರು ಬೇಕಾಗ್ತಿಲ್ಲ, ಒಂದು ಸಣ್ಣ ಕೈಯಲ್ಲೇ ನಾನೇ ಸ್ವಂತ ಬ್ಯಾಟ್ರಿ ಮಾಡ್ಕೊಂಡು 12 ವೋಲ್ಟ್ ಬ್ಯಾಟ್ರಿಲಿ ನೀರು ಎತ್ತಾಗ್ತಿದೆ. ಅನಂತರ ಅದು ಸಾಕಾಗಲಿಲ್ಲ, ಬೋರ್ ಹಾಕ್ಸ್ಬೇಕಾಯ್ತು, ಬೋರ್ ಹಾಕ್ಸ್ದೆ, ಬೋರ್ ಹಾಕ್ಸಿದ್ರೆ ಕರೆಂಟ್ ಕೊಡಲಿಲ್ಲ, ಸುತ್ತಮುತ್ತ ಊರಲ್ಲ ಕರೆಂಟ್ ಸಮಸ್ಯೆ ಆಗೋಯ್ತು. ಕರೆಂಟ್ ಸಮಸ್ಯೆ ಆದ್ಮೇಲೆ ಅದಕ್ಕೆ ಸೋಲಾರ್ ಹಾಕೊಂಡೆ, ಸೋಲಾರ್ ಹಾಕೊಂಡು ಮೀನ್ ಬೆಳೆದಿದ್ದ ದುಡ್ಡಲ್ಲಿ ಸೋಲಾರ್ ಬಂತು, ಆ ದುಡ್ಡು ಸೋಲಾರ್ ಹಾಕೊಂಡು ಸೋಲಾರ್ ಅಲ್ಲಿ ಬೆಳೆದು ನೀರಿನ ಅವಸ್ಥೆ ಆಗಿದೆ, ಈಗ ನಂಗೆ ತೊಂದರೆ ಇಲ್ಲ. ಕೆರೆ ಸಮೀಪದಲ್ಲೇ ಇತ್ತ? ಹೌದು, ಪಕ್ಕದಲ್ಲೇ ಕೆರೆ ಇತ್ತು. ಕೆರೆಯಿಂದ ಹೇಗೆ ನೀರು ಇದ್ರಿ ನೀವು? ಸಣ್ಣದೊಂದು 12 ವೋಲ್ಟ್ ಮೋಟ್ರು ಬ್ಯಾಟ್ರಿ ಇಟ್ಟು, ಮೋಟ್ರು ನನ್ನ ಕೈಲಿ ನಾನು ರೆಡಿ ಮಾಡ್ಕೊಂಡು, ವೇಸ್ಟ್ ಅಲ್ಲಿ ರೆಡಿ ಮಾಡ್ಕೊಂಡು ಮೋಟ್ರ್ ರೆಡಿ ಮಾಡ್ಕೊಂಡು ನೀರು ಎತ್ತಾ ಇದೆ. ಎಷ್ಟು ನೀರು ಬರ್ತಾ ಇತ್ತು ಅದ್ರಲ್ಲಿ? ಅದು ಒಂದು ಮಿನಿಟ್ 9 ಲೀಟರ್ ಬರುತ್ತೆ. ಓಹೋ, ಒಂದು ಮಿನಿಟ್ಗೆ 9 ಲೀಟರ್ ಬರ್ತದೆ. ಸಾಕಾಗ್ತಿರಲಿಲ್ಲ ನಿಮ್ಗೆ? ಸಾಕಾಗ್ತಿರಲಿಲ್ಲ, ಸ್ಪಿಂಕ್ಲರ್ ಪರವಾಗಿಲ್ಲ, ಸ್ಪಿಂಕ್ಲರ್ 2 ಹೊಡೆಯೋದು, ಅದು ಸ್ಟಾಕ್ ಮಾಡ್ತಿದೆ, ಸೋಲಾರ್ ಇಟ್ಟಿದೆ ಚಿಕ್ಕದಾಗಿ, ಯಾವಾಗ್ಲೂ ಸ್ಟಾಕ್ ಮಾಡೋದು, ಸ್ಟಾಕ್ ಮಾಡಿ ಅದರಿಂದ ಹೊಡಿತಿದೆ. ನೀರು ಸ್ಟಾಕ್ ಮಾಡ್ಕೊಂಡು ನಿಮ್ಗೆ ಏನ್ ಬೆಳೆ ಮಾಡ್ತಿದ್ರು ಆ ಬೆಳೆಗೆ ಹೊಡ್ಕೊಳ್ತಾ ಇದ್ರಿ. ಈಗ 2 ಎಕರೆ ಜಮೀನ್ ಇತ್ತಲ್ಲ, ಹಿಂಗಿಂಗೆ ಇಂತಿಂತದ್ದೇ ಮಾಡ್ಬೇಕು ಅಂತ ಹೇಳಿ ಹೇಗೆ ನೀವು ಪ್ಲಾನ್ ಮಾಡಿದ್ರಿ? ಬರ್ಡ್ ಭೂಮಿ, ಭೂಮಿಲಿ ಏನು ಬರ್ತಿರಲಿಲ್ಲ ಅಂತ ತಂದೆ ಬಿಟ್ಟಿದ್ರು, ನನ್ ಕೊಡುವಾಗ್ಲೂ ಅದ್ ಬರ್ಡ್ ಭೂಮಿ ಅಂತಾನೆ ಕೊಟ್ಟಿದ್ದು. ಆ ಬರ್ಡ್ ಭೂಮಿ ಇತ್ತು ಅಂತ, ಆ ಬರ್ಡ್ ಭೂಮಿ ನಾನು ಸರಿ ಮಾಡಕ್ಕೆ 4 ವರ್ಷ ಟೈಮ್ ತಗೊಂಡು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅಂತಾನೆ ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು, ನಾರಾಯಣ ರೆಡ್ಡಿ ಅವರು ಇನ್ಸ್ಪೈರ್ ಆಗಿ, ನಾರಾಯಣ ರೆಡ್ಡಿ ಅವರು ಆರ್ಗ್ಯಾನಿಕ್ ಫಾರ್ಮ್ ಮಾಡ್ತಾರಲ್ಲ, ಅವ್ರು ಇನ್ಸ್ಪೈರ್ ಆಗಿ ಅದನ್ನ ನೋಡ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇವತ್ತು ಸಕ್ಸೀಡ್ ಆಗಿದ್ದೀನಿ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನ್ ಬೆಳೆದ್ರಿ ನೀವು? ಅಡಿಕೆ, ಬಾಳೆ, ತೆಂಗು, ಸಪೋಟ ಎಲ್ಲ ಮಿಕ್ಸ್ ಆಗಿದ್ದಾರೆ. ಫಸ್ಟ್ ಶುಂಠಿ ಆಗದೆ ಅದು ಬರಲಿಲ್ಲ, ಆರ್ಗ್ಯಾನಿಕ್ ಆಗಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಬಂತು, ಬಂತು ಅದೇ ಕಡಿಮೆ ಬಂತು, ಅದನ್ನ ಅಡಿಕೆನೆ ಡೈರೆಕ್ಟ್ ಅಡಿಕೆನೆ ಹಾಕಿದ್ದು. ಅಡಿಕೆ, ಬಾಳೆ, ಸಪೋಟ, ತೆಂಗು ಇದನ್ನ ಎಲ್ಲದನ್ನು ಕೂಡ ಹೆಂಗೆ ಸಂಯೋಜನೆ ಮಾಡ್ಕೊಂಡಿದ್ರಿ? 5 ಲೇಯರ್ ಮಾಡಲ್ ಮಾಡ್ಕೊಂಡಿದ್ದೀನಿ, ಪಂಚತರಂಗಿಣಿ ಆ ತರನೇ ಮಾಡ್ಕೊಂಡಿದ್ದೀನಿ. ಹೇಗೆ ಅದು, ಏನದು ಪಂಚತರಂಗಿಣಿ ಅಂದ್ರೆ? ಅದು ಲೇಯರ್ ಬೈ ಲೇಯರ್, ಮೇಲೆ ಫಸ್ಟ್ ಎತ್ತರವಾದ ಗಿಡ, ಅದ್ರ ಕೆಳಗೆ ತಗ್ಗು, ಅದ್ರ ಕೆಳಗೆ, ಹಂಗೆ ಲೇಯರ್ ಬೈ ಲೇಯರ್ ಮಾಡಲ್ದು. ಬಹುಮಹಡಿಗಳ ಬೆಳೆ ಅಂತ ಹೇಳಿ ಅದನ್ನ ಕರೀತಾರೆ. ಹೇಗೆ ಅದನ್ನ ಸಂಯೋಜನೆ ಮಾಡ್ಕೊಂಡಿದ್ರ? ತುಂಬಾ ಎತ್ತರಕ್ಕೆ ಹೋಗುವಂತದ್ದು ಯಾವ್ದು, ಮಧ್ಯಮಾವಧಿಯಲ್ಲಿ ಬೆಳೆಯುವಂತದ್ದು ಯಾವ್ದು, ತುಂಬಾ ನೆಲದಲ್ಲಿ ಇರುವಂತದ್ದು ಯಾವ್ದು ಅದನ್ನ ಹೇಳಿ. 36 ಅಡಿ 36 ಅಡಿಗೆ ನಾನು ತೆಂಗು ಹಾಕೊಂಡಿದ್ದೀನಿ, 9 ಅಡಿ 9 ಅಡಿಗೆ ಅಡಿಕೆ ಹಾಕೊಂಡಿದ್ದೀನಿ, ಅದ್ರ ಮಧ್ಯೆ ಬಾಳೆ ಹಾಕೊಂಡಿದ್ದೀನಿ, ಮತ್ತೆ 4 ಅಡಿ ಬರುತ್ತಲ್ಲ ಆ ಜಾಗಕ್ಕೆಲ್ಲ ಕೋಕೋ ಆತರ ಹಾಕೊಂಡು, ಇನ್ನು 2.5 ಜಾಗ ಬರುತ್ತಲ್ಲ ಅದಕ್ಕೆಲ್ಲ ಮೆಣಸಿನ ಗಿಡ ಎಲ್ಲ ಹಾಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ಸಾವಯವದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ರಿ ಅಲ್ವಾ? ಹೇಗೆ ನಿಮ್ಗೆ ಸಾವಯವದ ಮೂಲಗಳು ಯಾವ್ಯಾವು, ಹೇಗೆ ಮಾಡ್ತಾ ಇದ್ದೀರಿ? ನಾನು ರಸಗೊಬ್ಬರ ಕೀಟನಾಶಕ ಏನು ಬಳಸಲ್ಲ, ನಾನು ಎರೆಳ ಗೊಬ್ಬರ ಬಳಸ್ಕೊತೀನಿ, ಎರೆಳ ಗೊಬ್ಬರ ಬಳಸ್ಕೊಂಡು ಮತ್ತೆ ಏನಾದ್ರು ಇದ್ದಿದ್ರು ನಾನು ಬೇರೆ ಎಣ್ಣೆ ಸ್ಪ್ರೇ ಮಾಡ್ಕೋತೀನಿ, ರೋಗ ಎಲ್ಲ ಕಡಿಮೆ. ನನಗೆ ಆರ್ಗ್ಯಾನಿಕ್ ಫಾರ್ಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬೇರೆ ಮಣ್ಣಿಗೂ ನಮ್ಮ ಮಣ್ಣಿಗೂ ಇವಾಗ ನನಗೆ ಡಿಫ್ರೆನ್ಸ್ ಕಾಣ್ತದೆ, ಆ ಮಣ್ಣಲ್ಲಿ ನಂಗೆ ಖುಷಿ ಇದೆ. ಈಗ ಯಾವ್ಯಾವ್ದು ಫಸಲು ಸಿಗ್ತಾ ಇದೆ ನಿಮ್ಗೆ? ಈಗ ನನಗೆ ಬಾಳೆ ಸಿಗ್ತಾ ಇದೆ, ಬಾಳೆಲ್ಲೇ ನಾನು ಈಗ ಇವಾಗ ಅಡಿಕೆ ಎಲ್ಲ 4 ವರ್ಷಕ್ಕೆ 9 ಬಂದಿದೆ, ಚೆನ್ನಾಗಿದೆ ಅಡಿಕೆ ಎಲ್ಲ, ಬಂದು ನೋಡ್ಕೊಂಡು ಹೋಗ್ತಾರೆ, ಬೇರೆ ತುಂಬಾ ಚೆನ್ನಾಗಿ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಅವ್ರು ಹೇಳಿದ್ಮೇಲೆ ನಂಗೂ ಖುಷಿಯಾಗಿದೆ. ಸದ್ಯಕ್ಕೆ ದುಡ್ಡು ಕೊಡ್ತಾ ಇರತಕ್ಕಂತ ಬೆಳೆ ಯಾವ್ದು? ಬಾಳೆ. ಬಾಳೆ ಯಾವ ತಳಿ ಹಾಕೊಂಡಿದ್ದೀರಿ? ಬಾಳೆ ಚೀನೇನು, ಪುಟ್ ಬಾಳೆ ಎಲ್ಲ ಹಾಕೊಂಡಿದ್ದೀನಿ. ಸಾವಯವದಲ್ಲೇ ಬೆಳೆದಂತೆ 70 ರೂಪಾಯಿ ಕೆಜಿ ಹಣ್ಣು ಆಯ್ತು ಅಂತ ಕೇಳ್ತಾರೆ, ತುಂಬಾ ಟೇಸ್ಟ್ ಆಗಿದೆ ಅಂತ ಜನ ತಿಂದು ಹೇಳಿದ್ರೆ ನನಗೆ ಭಾರಿ ಖುಷಿ ಆಗುತ್ತೆ. ಹೇಗೆ ಅದರ ಮಾರುಕಟ್ಟೆಯನ್ನು ಮಾಡ್ತಿದ್ದೀರಿ? ಆನ್ಲೈನ್ ಮಾರ್ಕೆಟಿಂಗ್ ಸ್ವಲ್ಪ ಇದೆ, ನಮ್ಮ ಸುತ್ತಮುತ್ತ ಜನಗಳಿಗೆ ಕೊಡ್ತೀನಿ, ಸುತ್ತಮುತ್ತ ಜನಗಳು ಕೇಳಿದ ಕೊಟ್ಟು ಅಭ್ಯಾಸ ಮಾಡಿದ್ದೀನಿ, ಅವರೇ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಣ್ಣು ಆಯ್ತಾ, ಬಾಳೆ ಬೇಕು ಬೇಕು ಅಂತ, ಹಾಗೆ ಅಭ್ಯಾಸ ಆಗಿದೆ. ಈಗ ಪ್ರವೀಣ್, ಸಾವಯವ ಕೃಷಿ ಮಾಡ್ತೀನಿ ಅಂತ ಅಂದಾಗ ನಿಮ್ಗೆ ಏನ್ ಅನಿಸ್ತು ಸಹನ? ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನಮಗೆ, ಹಂಗಾಗಿ ನಾವು ಅಷ್ಟೊಂದು ಹೋಗ್ತಾ ಇರ್ಲಿಲ್ಲ, ಅವರೇ ಮಾಡ್ತಾ ಇದ್ರು. ಮತ್ತೆ ವರ್ಮಿ ಕಂಪೋಸ್ಟ್ ನ ಮಾಡಕ್ ಇಡದ್ಮೇಲೆ ಅದ್ರ ಮೇಲೆ ನಮಗೂ ಕೂಡ ಆಸಕ್ತಿ ಬಂತು, ಅದ್ರ ಬಗ್ಗೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ನೋಡ್ತಾ ನಮಗೂ ಕೂಡ ಆಸಕ್ತಿ ಮೂಡಿದ್ವಿ. ವರ್ಮಿ ಕಂಪೋಸ್ಟ್ ನೀವು ಮಾಡ್ಕೊಡ್ತಿದ್ರು, ಅವರೇ ಮಾಡ್ತಿದ್ರು, ಇಬ್ರು ಸೇರೆ ಮಾಡ್ಬಿಟ್ಟಿದ್ರು. ಹೇಗೆ ಮಾಡ್ತಿದ್ರ ಹೇಳಿ ಅದ್ರ ಬಗ್ಗೆ. ಫಸ್ಟ್ ಒಂದ್ ಲೇಯರ್ ಕಾಯಿ ಮೊಟ್ಟೆ ಹಾಕ್ತಾ ಇದ್ವಿ, ಅದಾದ್ಮೇಲೆ ಸಗಣಿ ಕಲ್ಸ ಹಾಕ್ಬೇಕು ಒಂದ್ ಲೇಯರ್, ಅದಾದ್ಮೇಲೆ ಹಸಿ ಎಲೆ ಎಲ್ಲ ಹಾಕ್ಬೇಕು, ಅದಾದ್ಮೇಲೆ ಮತ್ತೆ ಸಗಣಿ ಕಲ್ಸ ಹಾಕ್ಬೇಕು, ಒಂದ್ ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗ್ಬೇಕು. ಅದಾದ್ಮೇಲೆ ಒಂದ್ 15 ದಿನ ಬಿಟ್ಟು ಎರೆಹುಳ ಬಿಡ್ಬೇಕು, ಅದಾದ್ಮೇಲೆ ಒಂದ್ 3 ತಿಂಗಳೊಳಗೆ ಚೆನ್ನಾಗಿ ಗೊಬ್ಬರ ಆಗ್ಬಿಡುತ್ತೆ. 3 ತಿಂಗಳೊಳಗೆ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಹೇಗೆ ಬಳಕೆ ಮಾಡ್ತಾ ಇದ್ರೆ ಅದನ್ನ? ಅದನ್ನ ಅಡಿಕೆಗೆ, ಮತ್ತೆ ಬಾಳೆಗೆ ಇದಕ್ಕೆ ಮತ್ತೆ ಎಷ್ಟೋ ಜನ ಕಸ್ಟಮರ್ ಕೂಡ ಕೇಳ್ತಾ ಇರ್ತಾರೆ ಈಗ ನಮಗೂ ಕೊಡಿ ಮನೆಯಲ್ಲಿ ಗಿಡ ಹಾಕೊಂಡಿರ್ತಾರಲ್ಲ ಹಂಗಾಗಿ ಅವರು ಕೇಳ್ತಾ ಇರ್ತಾರೆ ಅದು ಕೂಡ ನಮ್ಗೆ ಯೂಸ್ ಆಗುತ್ತೆ ಅದೆಲ್ಲವೂ ಕೂಡ ಬಳಕೆ ಆಗ್ತಾ ಇದೆ ಹೌದು ಒಂದು ವರ್ಷದಲ್ಲಿ ಎಷ್ಟು ಎರೆಹುಳು ಗೊಬ್ಬರ ನೀವು ಉತ್ಪಾದನೆ ಮಾಡ್ತೀರಿ ಒಂದು 3-4 ಟನ್ ನಮ್ಗೆ ಬಳಕೆ ಆದಷ್ಟು ಅಷ್ಟು ಮತ್ತೆ ನಾವು ಸೇಲ್ ಮಾಡೋದು ಒಂದು 3-4 ಅಷ್ಟು ಹೋಗುತ್ತೆ ಈ ಎರೆಹುಳು ಗೊಬ್ಬರದ ವಿಶೇಷ ಏನು ಪ್ರವೀಣ್ ಸರ್ ಇವಾಗ ಕೊಟ್ಟಿಗೆ ಗೊಬ್ಬರ ಬಳಸೋದ್ರಿಂದ ಅದರಲ್ಲಿರುವಂತಹ ಪಳಿವಳಿಕೆ ಮತ್ತೆ ಕಳೆಗಳು ಹಂಗೆ ಜಾಸ್ತಿ ಆಗುತ್ತೆ ಎರಳು ಗೊಬ್ಬರದಿಂದ ಏನಾಗುತ್ತೆ ಅದೆಲ್ಲಾನು ಪುಡಿ ಮಾಡಿ ಎರಳು ಗೊಬ್ಬರ ಏನಾದ್ರು ನೈಸ್ ತುಂಬಾ ಇದಾಗಿ ಟೀ ಪುಡಿ ತರ ಬರುತ್ತೆ ಆಮೇಲೆ ಪೋಷಕಾಂಶನು ಜಾಸ್ತಿ ಎರಳುದಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ ಜಾಸ್ತಿ ಇರುತ್ತೆ ನ್ಯೂಟ್ರಿಯಂಟ್ ಗಿಂತ ಅದಕ್ಕಾಗಿ ನಾವು ಎರಳು ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ ಸರ್ ಈಗ ನೀವು ಇಟ್ಟಿರ್ತಕ್ಕಂತ ಬೆಳೆಗಳಿಗೆ ಈ ಎರೆಹುಳು ಗೊಬ್ಬರನ ಹೇಗೆ ಬಳಕೆ ಮಾಡ್ತಿದ್ರಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡ್ತಾ ಇದ್ರಿ ಸಾವಯವ ಮಾಡೋದ್ರಿಂದ ಪ್ರಮಾಣ ಏನಿಲ್ಲ ಸರ್ ನಮ್ಗೆ ಎಷ್ಟು ಬೇಕೊಂದಷ್ಟು ಹಾಕತ್ತಿವಿ ಒಂದೊಂದು ಮಂಕರಿ ಎರಡು ಮಂಕರಿನೂ ಹಾಕತ್ತಿವಿ ಹಾಗಾಗಿ ತಿಂಗಳ ಒಂದ್ಸರಿ ಗೊಬ್ಬರ ಕೊಡಬಹುದು ನಮ್ಮ ಮಣ್ಣೆ ಚೆನ್ನಾಗಿದೆ ನಮ್ಗೆ ಗೊಬ್ಬರ ಅಷ್ಟು ಅವಶ್ಯಕತೆ ಇಲ್ಲ ನಮ್ಮ ಮಣ್ಣನ್ನ ಚೆನ್ನಾಗಿಟ್ಕೊಂಡ್ರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ ಸರ್ ಈಗ ತೋಟದ ಕೆಲಸಗಳು ಏನಿರುತ್ತೋ ನೀವು ಇಬ್ಬರೇ ಮಾಡ್ಕೊಳ್ತೀರೋ ಅಥವಾ ಏನಾದ್ರೂ ಕೃಷಿ ಕಾರ್ಮಿಕರ ಮೇಲೆ ಅವಲಂಬಿತರಾಗಿದ್ರೋ ಹೇಗೆ ಕಮ್ಮಿ ಜಮೀನ ಇಬ್ಬರೇ ಮಾಡ್ಕೋತೀವಿ ಜಾಸ್ತಿ ಯಾರನ್ನು ಕೆಲಸಕ್ಕೆ ಕರ್ಕೊಳ್ಳೋದ ಸರ್ ಈಗ 2 ಎಕರೆ ನಲ್ಲಿ ಏನೇನ್ ಕೆಲಸ ಇರುತ್ತೋ ಆ ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ನಿಮ್ಮಿಬ್ಬರಿಗೆ ಸಾಕಾಗುತ್ತೆ ಹೌದು ಸಾಕಾಗುತ್ತೆ ಇಬ್ಬರೇ ಮಾಡ್ಕೋಬಹುದು ಆರಾಮಾಗಿ ಅದರಲ್ಲಿ ಏನ್ ತೊಂದರೆ ಇರೋದಿಲ್ಲ ಅದನ್ನ ಕೂಡ ಮೌಲ್ಯವರ್ಧನೆಯಾಗೂ ನಾವೇ ಮಾಡ್ಕೋತೀವಿ ಅದ್ರ ಜೊತೆಗೆ ಇದು ಎರಡು ಸೇರಿ ನಾವೇ ಮಾಡ್ಕೋತಾ ಇದ್ವಿ ಏನ್ ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ನೀವೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ತೋಟದಲ್ಲೇ ಮನೆ ಮಾಡಿದ್ರು ಅಥವಾ ಹೊರಗಡೆ ಇದ್ರೆ ಹೇಗೆ ಇಲ್ಲ ಹೊರಗಡೆ ಇರೋದು ತೋಟಕ್ಕೆ ಬರ್ತೀವಿ ಬೆಳಿಗ್ಗೆ ಎದ್ರೆ ಸಂಜೆವರೆಗೂ ತೋಟದಲ್ಲೇ ಇರ್ತೀವಿ ಅದಾದ್ಮೇಲೆ ಮನೆಗೆ ಹೋಗ್ತೀವಿ ಸಾಮಾನ್ಯವಾಗಿ ಪ್ರತಿ ದಿವಸ ಏನೇನು ಕೆಲಸ ಇರುತ್ತೆ ತೋಟದಲ್ಲಿ ತೋಟದಲ್ಲಿ ಇನ್ನೇನು ಕಳೆ ಎಲ್ಲ ತೆಗಿಬೇಕು ಕಳೆ ತುಂಬಾ ತೆಗಿಯಲ್ಲ ನಾವು ಯಾಕೆಂದ್ರೆ ತೇವಾಂಶ ಹಾರುತ್ತೆ ಅಂತ ಅದ್ ಬಿಟ್ರೆ ಸಗಣಿ ನಮ್ಗೆ ದನ ಇಲ್ವಲ್ಲ ಹಾಗಾಗಿ ಸಗಣಿ ತೆಗ್ದಾಕೋದು ಕಾಂಪೋಸ್ಟ್ ಮಾಡೋದೇ ಜಾಸ್ತಿ ಕೆಲಸ ಇಟ್ಟಿರುತ್ತೆ ಅದ್ ಬಿಟ್ರೆ ಇನ್ನೇನು ಅಷ್ಟೊಂದು ತುಂಬಾ ಹಿಂಗ್ ಕೆಲಸ ಇರೋದಿಲ್ಲ ನೀರ್ ಹೊಡಿಯೋದು ಅಷ್ಟೇ ಕೆಲಸ ಇರುತ್ತೆ ಈ ಒಂದು ತೋಟ ಏನಿದೆಯೋ ನಿಮ್ಮ ತೋಟ ಅದಕ್ಕೆ ಪೂರಕವಾಗಿ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಈ ತರದೆಲ್ಲ ಬೇಕಾಗುತ್ತೆ ದನಕರುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ಹೇಗೆ ಇಲ್ಲ ಸರ್ ದನಕರ ಮುಂಚೆ ಇತ್ತು ಈಗ ಮಾರ್ಬಿಟ್ಟಿದ್ದೆ ತಂದೆಯವರೆಲ್ಲ ಮಾರಿದ್ರು ಇನ್ನು ಹೊರಗಡೆ ಸಗಣಿ ಎಲ್ಲ ಹಾಕಿ ಬರ್ತೀನಿ ಅದು ಗೊಬ್ಬರ ಹೊಡಿಸ್ಕೊತೀನಿ ಮಿಕ್ಸ್ ಮಾಡಾಕತ್ತೀನಿ ಮುಂಚೆ ಈಗ ದನ ಇತ್ತು ಈಗ ದನ ಮಾರಿದ್ವಿ ಹಂಗಾಗಿ ಇಲ್ಲ ಈಗಿಲ್ಲ ಸದ್ಯಕ್ಕೆ ಈಗ ಸಾವಯವ ಕೃಷಿ ಮಾಡ್ತೀನಿ ಅಂತ ಅಂದಾಗ ದನಕರುಗಳು ಬೇಕಾಗುತ್ತಲ್ಲ ಸರ್ ಸಾವಯವ ಕೃಷಿ ಮಾಡೋದು ದನಕರುಗಳೇ ಮೇನ್ ದನಕರುಗಳ ಸಾವಯವ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಆ ಒಂದು ನಷ್ಟವನ್ನ ಹೇಗೆ ತುಂಬಕತ್ತ ಇದ್ರು ನೀವು ನಾವು ಹೊರಗಡೆ ಈಗ ಸಗಣಿ ಹಾಯ್ಕೊಂಡು ಬರ್ತಿದ್ದಲ್ಲ ಎಷ್ಟು ಜನ ಹೊರಗಡೆ ಎಲ್ಲ ರೋಡಲ್ಲಿ ಸುಮಾರು ಸಗಣಿ ವೇಸ್ಟ್ ಆಗ್ತಿರುತ್ತೆ ಆಮೇಲೆ ಹಾಯ್ಕೊ ಬರ್ತೀವಿ ತಿಪ್ಪೆ ಮಾಡ್ತೀವಿ ತಿಪ್ಪೆ ನಾವೇ ಎರಡು ಗೊಬ್ಬರಕ್ಕೆ ಹಾಕ್ತಾ ಇದೀವಿ ಹಾಗಾಗಿ ನಮ್ಗೆ ಸುಮಾರು ಸಗಣಿ ಸಿಗ್ತಾ ಇದೆ ಏನು ಅದ್ರದ್ದು ಕೊರತೆ ಅಂತ ಹೇಳಿ ನಮ್ಗೇನು ಅನ್ಸಿಲ್ಲ ಕೊರತೆ ಏನು ಮಾಡ್ಕೊಂಡಿಲ್ಲ ಕೊರತೆ ಏನಾಗಿಲ್ಲ ನಾವು ಹಸಿರು ಗೊಬ್ಬರ ಯೂಸ್ ಮಾಡ್ತೀವಿ ಸಾವಯವ ಕೃಷಿಗೆ ಗೊಬ್ಬರದಲ್ಲಿ ತುಂಬಾ ಇದೆ ಅದ್ರಲ್ಲಿ ಬೇರೆ ಬೇರೆ ಎಲ್ಲ ಮಾಡ್ಕೊಳ್ತೀವಿ ಸರ್ ಈ ಕುರಿ ಕೋಳಿ ಸಾಕಾಣಿಕೆ ಆ ತರದ್ದು ಕೂಡ ಇಲ್ವಾ ಸದ್ಯಕ್ಕೆ ಮನೆ ಇಲ್ಲ ಸರ್ ಮನೆ ಆಗ್ಬೇಕು ಅಲ್ಲಿ ಮನೆ ಆದ ತಕ್ಷಣ ನಮ್ದು ತುಂಬಾ ಪ್ಲಾನ್ ಇದೆ ಅಲ್ಲಾದ್ಮೇಲೆ ಎಲ್ಲ ಆಗತ್ತೆ ಈ ಮೀನು ಮತ್ತೆ ಜೇನಿನ ಸಾಕಾಣಿಕೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ ನಿಮ್ ತೋಟದಲ್ಲಿ ಸಮಗ್ರ ಕೃಷಿಗೆ ಪೂರಕವಾಗಿ ಇದೆಲ್ಲವೂ ಕೂಡ ಕೆಲಸವನ್ನ ಮಾಡುತ್ತೆ ಜೇನು ಸಾಕಾಣಿಕೆ ಹೇಗೆ ಪ್ರಾರಂಭ ಆಯ್ತು ಯೂಟ್ಯೂಬ್ ನೋಡ್ಕೊಂಡು ಮೊದಲ ಸರಿ ಜೇನು ಗುಡಿ ಕೈ ಹಾಕಿದ್ದೆ ಅದಾದ್ಮೇಲೆ ಟ್ರೈನಿಂಗ್ ತಗೊಂಡೆ ಅಲ್ಲ ಹಾಸನಲ್ಲಿ ಕೆವಿಕೆಲ್ಲ ತಗೊಂಡೆ ಟ್ರೈನಿಂಗ್ ಆದ್ಮೇಲೆ ಮಾಮೂಲಿ ಜೇನ್ ಸಾಕಾಣಿಕೆ ಸ್ಟಾರ್ಟ್ ಮಾಡ್ತೇನೆ ಸರ್ ಈಗ ಎಷ್ಟು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ರಿ 7 ಪೆಟ್ಟಿಗೆ ಇದೆ 7 ಪೆಟ್ಟಿಗೆ ಇದೆ ಎಷ್ಟು ಜೇನು ಉತ್ಪಾದನೆ ಆಗ್ತಾ ಇದೆ ಜೇನು ಉತ್ಪಾದನೆ ಈಗಿನ ಸ್ಟಾರ್ಟ್ ಆಗಿಲ್ಲ ಸರ್ ನಂದು ಈಗ ಅನುಭವ ಬಂದು ಹೋಗ್ತಾ ಇದೆ ಬಂದು ಹೋಗ್ತಾ ಇದೆ ಜೇನು ಅಂದ್ರೆ ನಾನು ಒಂದ್ಸರಿ ತೆಗೆದಿದ್ದು 1-2 ಕೆಜಿ ಅಷ್ಟೇ ಇನ್ನು ಪ್ರಾಥಮಿಕ ಹಂತದಲ್ಲಿ ಇದೆ ಮೀನು ಸಾಕಾಣಿಕೆ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ರಿ ಮೀನು ಸಾಕಾಣಿಕೆ 1 ವರ್ಷ ಮಾಡಿದೆ ಅದ್ರಲ್ಲಿ ಒಳ್ಳೆ ಆದಾಯ ಆಯ್ತು ಚೆನ್ನಾಗಿದೆ ಮೀನು ಸಾಕಾಣಿಕೆ ಮಾಡಬಹುದು ಸರ್ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ಕೃಷಿ ಹೊಂಡ ಎಷ್ಟು ವಿಸ್ತೀರ್ಣದ್ದು ಮಾಡ್ಕೊಂಡಿದ್ರಿ ಕೃಷಿ ಹೊಂಡ ಎಲ್ಲ ಮಾಡಿಸ್ಕೊಂಡ್ರೆ ವೇಸ್ಟ್ ಸರ್ ಕೆರೆ ಅರಚ್ ಕುಕ್ಕೊಳ್ಳೋದು ಬುದ್ಧಿವಂತಿಕೆ ಕೆರೆ ಅರಚ್ ಕುಕ್ಕೊಂಡು ಮಾಡ್ಕೋಬೇಕು ಕೃಷಿ ಹೊಂಡ ದುಡ್ಡು ಇನ್ವೆಸ್ಟ್ ಮಾಡಿ ದುಡಿತೀನಿ ಅನ್ನಕ್ಕಿಂತ ಊರಲ್ಲಿ ಕೆರೆ ಅರಜ್ಗಳಿರ್ತಲ್ಲ ಅರಚ್ ಕುಕ್ಕೊಂಡು ಮಾಡ್ಕೊಳ್ಳೋದು ಒಳ್ಳೇದು ನೀವು ಯಾವ ಊರಿನ ಕೆರೆ ಅರಜ್ ಮಾಡ್ಕೊಂಡಿದ್ದೆ ನಮ್ಮೂರ ತಗೊಂಡಿ ಕೆರೆ ಅರಜ್ ಮಾಡ್ಕೊಂಡಿದ್ದೆ ಎಷ್ಟು ವಿಸ್ತೀರ್ಣ ಇದೆ ಅದು ಅದು 4 ಎಕರೆ ಇದೆ ಸರ್ 4 ಎಕರೆ ಇದೆ ಎಷ್ಟು ಹಣಕ್ಕೆ ಅದನ್ನ ಮಾಡ್ಕೊಂಡಿದ್ದೀರಿ 1,300 ರೂಪಾಯಿಗೆ ಮಾಡ್ಕೊಂಡಿದ್ದೀವಿ ಸರ್ ನಾವು ತುಂಬಾ ಕಡಿಮೆ ಸಿಗುತ್ತಲ್ವಾ ಇಲ್ಲ ಯಾರು ಮಾಡ್ತಿರ್ಲಿಲ್ಲ ಹಂಗಾಗಿ ಫಸ್ಟ್ ಟೈಮ್ ನಾವು ಅದನ್ನ 1,300 ರೂಪಾಯಿಗೆ ಯಾರು ಬೆಳೆದಿಲ್ಲ ಕರು ಮೀನು ಆಗ ನಾವು 1,300 ರೂಪಾಯಿ ಮಾಡ್ಕೊಂಡಿದ್ದೆ ಈಗ 4 ಎಕರೆ ಕೆರೆಯಲ್ಲಿ ಎಷ್ಟು 1,000 ಮೀನಿನ ಮರಿಗಳನ್ನ ಸಾಕಾಣಿಕೆಯನ್ನ ಮಾಡಬಹುದು 32,000 ಮೀನು ಮರಿ ಬಿಟ್ಟಿದ್ದೆ ಸ್ವಾನ್ ಎಲ್ಲ ಅದರಲ್ಲಿ ನಮ್ಗೆ ಸ್ವಲ್ಪ ಉಳ್ಕೊಂಡಿದ್ದು ಒಂದು 10,000 ಅಷ್ಟು ಉಳ್ಕೊಂಡಿದ್ದು ಸರ್ ಎಷ್ಟು ದುಡ್ಡು ಸಂಪಾದನೆ ಆಯ್ತು ಅದರಲ್ಲಿ ಆದಾಯ 4 ಲಕ್ಷ ಆಗಿದ್ದು ಸರ್ ಪರವಾಗಿಲ್ಲ ಒಳ್ಳೆ ದುಡಿಮೆ ಅಲ್ವಾ ಅದು ಒಳ್ಳೆ ದುಡಿಮೆ ಸರ್ ಮಾಡಬೇಕು ಮಾಡಿದ್ರೆ ದುಡಿಮೆ ಈ ವರ್ಷನು ಕೂಡ ಕೆರೆ ಹರಾಜ್ ಮಾಡ್ಕೊಂಡಿದ್ರೆ ಹೇಗೆ ಇಲ್ಲ ಸರ್ ಈ ವರ್ಷ ಮಾಡ್ಕೊಂಡಿಲ್ಲ ಅದೇ ಲಾಸ್ಟ್ ಆಯ್ತು 3 ವರ್ಷ ಆಯ್ತು ಜನಗಳು ಅವ್ರು ಇರೋದೆಲ್ಲ ಆದ್ರಿಂದ ಅದು 3 ವರ್ಷ ಸಿಗ್ಲಿಲ್ಲ 1 ವರ್ಷಕ್ಕೆ ಸ್ಟಾಪ್ ಆಯ್ತು ಬೇರೆಯವ್ರು ಮಾಡ್ತಿದಾರೆ ಈಗ ಅದನ್ನ? ಇಲ್ಲ, ಯಾರು ಮಾಡ್ತಿಲ್ಲ, ಆಳ್ಬಿಟ್ಟಿದ್ದಾರೆ. ಮೋಟ್ರೇಟ್ ನೀರ್ ಹೊಡೆದು ಎಲ್ಲ ತೊಂದರೆ ಮಾಡಿದ್ರು, ಹಂಗಾಗಿ ಸ್ಟಾಪ್ ಆಯ್ತು. ಮೀನನ್ನು ಕೂಡ ಅನಧಿಕೃತವಾಗಿ ಹಿಡಿಯುವಂತದ್ದು ಆತರದ್ದು ಆಯ್ತಾ? ಇದೆ ಸರ್, ಅಂತವಲ್ಲ ಹಳ್ಳಿಲೆಲ್ಲ ಇದ್ದೇ ಇರುತ್ತೆ ಆತರಲ್ಲ. ಸಾರ್ವಜನಿಕ ಕೆರೆ ಅಂತ ಹೇಳಿ ಆದಾಗ ಈ ತರದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹೌದು ಸರ್, ಎದುರಿಸಬೇಕಾಗುತ್ತೆ. ಈ ಮೀನ್ ಸಾಕಾಣಿಕೆ ಆಗಿರ್ಬೋದು ಮತ್ತೆ ಜೇನ್ ಸಾಕಾಣಿಕೆ ಆಗಿರ್ಬೋದು, ಪ್ರವೀಣ್ ಅವ್ರಿಗೆ ಹೇಗೆ ಸಹಕಾರ ಕೊಡ್ತಾ ಇದೀರ ನೀವು? ಜೇನ್ ಸಾಕುವಾಗ ನಮ್ದೇನು ಅದ್ರಲ್ಲಿ ಕೆಲಸ ಇರೋದಿಲ್ಲ ಜಾಸ್ತಿ, ಎಲ್ಲ ಬರೀ ವಾರಕ್ಕೆ ಎರಡ್ ಸಲ ಕ್ಲೀನ್ ಮಾಡ್ಬೇಕಾಗತ್ತೆ. ಅದ್ ಬಿಟ್ರೆ ಮೀನಿಗಾದ್ರೆ ಬೆಳಿಗ್ಗೆ ಸಂಜೆ ಫುಡ್ ಹಾಕ್ತಾ ಇರ್ಬೇಕು, ಮೀನ್ ತವಡು ಅಂತೆಲ್ಲ ಸಿಗುತ್ತೆ ಅದನ್ನ ಹಾಕ್ತಾ ಇರ್ಬೇಕು. ಅದ್ ಬಿಟ್ರೆ ಸಗಣಿ ಮೇನ್ ಆಗಿ ಹಾಕ್ತಾ ಇದ್ವಿ ನಾವು, ಅದ್ರೊಳಗಡೆನೆ ಪೂರ್ತಿ ಸಗಣಿ ಎಲ್ಲ ಹಾಕ್ತಿದ್ವಿ. ಅದ್ ಬಿಟ್ರೆ ತುಂಬಾ ಏನ್ ಕೆಲಸ ಇರೋದಿಲ್ಲ, ಬಂದು ಇಲ್ಲೇ ತಗೊಂಡೋಗೋರು ತಗೊಂಡೋಗ್ತಾರೆ, ಇಲ್ಲ ಹಿಡ್ದಾಗ ನಾವೇ ತಗೊಂಡೋಗಿ ಕೊಡ್ಬೇಕು, ಮಾರ್ಕೆಟಿಂಗ್ ಮಾಡ್ಬೇಕಾಗತ್ತೆ, ಇದೆಲ್ಲ ನಾವೇ ಮಾಡ್ಕೊತಾ ಇದ್ವಿ. ಹಂಗಾಗಿ ನಮಗೆ ಖರ್ಚು ಕಡಿಮೆ ಆಯ್ತು, ಲಾಭ ಜಾಸ್ತಿ ಆಯ್ತು. ಮೀನಿನ ಮಾರುಕಟ್ಟೆಯನ್ನು ಹೇಗೆ ಮಾಡ್ತಾ ಇದ್ರಿ? ನಾವು ಇಲ್ಲಿ ಸುತ್ತಮುತ್ತ ಜನನ್ನೇ ತಗೋತಾರೆ, ನಾವ್ ಹೇಗ್ ಸಾಕಿದೀವಿ ಅನ್ನೋದ್ ನೋಡಿರ್ತಾರಲ್ಲ, ಹಂಗಾಗಿ ತಗೋತಾರೆ. ಹಂಗಂದ್ರೆ ಯಾವ್ದು ಗಲೀಜ್ ಹಾಕದೆ ಸಾಕೋದ್ರಿಂದ, ನಾವ್ ಕ್ಲೀನ್ ಆಗಿ ಸಾಕಿರೋದ್ರಿಂದ ಅವರೇ ಬಂದು ತಗೊಂಡೋಗ್ತಾ ಇದ್ರು. ಒಂದೊಂದ್ಸಾರಿಗೆ ಎಷ್ಟು ಹಿಡಿತಾ ಇದ್ರಿ? ಒಂದ್ 2,000, 1,000 ಆತರ ಎಲ್ಲ ಹಿಡಿತಾ ಇದ್ರು, ಕೆಜಿ ಗಟ್ಲೆ ಹಿಡಿತಾ ಇದ್ದಿದ್ದು. ಬಂದು ಇಟ್ಕೊಡ್ತಾರೆ, ನಾವು ತಗೊಂಡೋಗಿ ಮಾರ್ಕೆಟಿಂಗ್ ಮಾಡೋದು. ನಾವೇ ಮಾರ್ಕೆಟಿಂಗ್ ಮಾಡ್ತಾ ಇದ್ವು, ನಾವೆಲ್ಲೂ ಕೂಡ ಕೊಡ್ತಾ ಇರ್ಲಿಲ್ಲ, ನಾವು ಗಾಡಿಗೆ ಹಾಕೊಂಡೋಗಿ ನಾವೇ ಮಾರ್ತಾ ಇದ್ವಿ. ಹಂಗಾಗಿ ನಮಗೆ ಸ್ವಲ್ಪ ಲಾಭ ಸಿಕ್ತು. ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಇಲ್ಲಿ ಆಲೂರ್ ಸುತ್ತಮುತ್ತ, ಬೈರಪುರ, ಆಲೂರು, ಈ ಕಡೆ ಎಲ್ಲ ಮಾರಿದ್ವಿ ನಾವು. ಹಂಗಾಗಿ ಆಲೂರ್ ಸುತ್ತಮುತ್ತ ಸಾಕಾಗೋಯ್ತು ನಮ್ಗೆ, ಅಷ್ಟಕ್ಕೆ ಸಾಕಾಯ್ತು. ಒಂದ್ ದಿವಸದಲ್ಲಿ ಎಷ್ಟು ಕೆಜಿ ಮೀನ್ ಮಾರಾಟ ಮಾಡ್ತಿದ್ರಿ? ಸರ್, ಕುಂಟಲ್ ಗಟ್ಲೆ ಮಾಡಿದ್ವಿ ಸರ್, ಕುಂಟಲ ಗಟ್ಟೆ ಮಾರಿದ್ವಿ, ಒಂದೇ ದಿನದಲ್ಲಿ ಮಾರ್ತಾ ಇದ್ವಿ. ಮನೆ ಮನೆಗಳಿಗೆ ಹೋಗಿ ಅದನ್ನ ಮಾರಾಟ ಮಾಡುವಂತದ್ದು? ಹೌದು, ಮನೆ ಮನೆಗೆ ಹೋಗಿ ಮಾರ್ತಿದ್ವಿ, ಅವರು ಕೂಡ ಬಂದು ತಗೊಂಡೋಗ್ತಾ ಇದ್ರು. ಈ ತರ ಈಗ ಹಿಡಿಯಂತದ್ದೆಲ್ಲ ಹೇಗೆ, ನೀವೇ ಹಿಡಿತಿದ್ರು ಅಥವಾ ಯಾರಾದ್ರೂ ಸಹಾಯ ಪಡ್ಕೊಳ್ತಿದ್ರು? ಹೇಗೆ ಹಿಡಿಯೋರು ಬರ್ತಿದ್ರು ಸರ್, ಅದನ್ನ ಹಿಡಿಯಕ್ಕೆ ಜೊತೆ ಇವರು ಹೋಗ್ತಿದ್ರು, ಅದ್ರ ಜೊತೆ ಹೋಗಿ ಅವ್ರು ಬಂದು ಹಿಡಿತಾ ಇದ್ರು. ಅವರು ಕೆಜಿಗೆ 20 ರೂಪಾಯಿ ಕೊಡ್ಬೇಕು, ನಾವ್ ಎಷ್ಟು ಕೆಜಿ ಹಿಡಿದಿರ್ತೀವಿ ಆ ಕೆಜಿ ಮೇಲೆ ದುಡ್ಡಿಸ್ಕೋತಾರೆ. ಈ ಮೀನಿನ ಸ್ವಂತ ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಪ್ರವೀಣ್ ನಿಮ್ಗೆ? ಮಾರಾಟ ಮಾಡಕ್ ಇಷ್ಟ ಇಲ್ಲ ಸರ್, ಅವ್ರು ಕಮ್ಮಿ ರೇಟ್ ಕೇಳ್ತಿದ್ರೆ. ನಾವಿಲ್ಲಿ ಒಂದು ಆಟೋ ತಗೊಂಡು ಆಟೋ ಬಾಡಿಗೆ, ಆಟೋ ಇಂದ ಇಟ್ಕೊಂಡು ಕೂಕೊಂಡು ಮಾರ್ಕೊಂಡು ಹೋಗಿ. ಹಂಗಾಗಿ ನಮ್ಗೆ ನೇರ ಮಾರಾಟ ಮಾಡಿದ್ರೆ ನಮ್ಗೆ ಲಾಭ, ರೈತರಿಗೆ, ದಳ್ಳಾಳಿಗಳಿಗೆಲ್ಲ ಕೊಟ್ಟರೆ ಲಾಭ ಇಲ್ಲ. ನೇರ ಮಾರಾಟ ನೇರ ಇರಬೇಕು. ಸ್ವಲ್ಪ ಕಷ್ಟ ಅದು ಅಂತ ಹೇಳಿ ಅನಿಸ್ತಾ ಇರಲಿಲ್ಲ? ಕಷ್ಟ ಅನ್ಸುತ್ತೆ ಸರ್, ಕಷ್ಟ ಅಂತ ಬಿಟ್ರೆ ಬೇರೆಯವ್ರಿಗೆ ಕೊಡ್ಬೇಕಾಗತ್ತೆ, ನಾವು ಕಷ್ಟಪಟ್ಟು ಬೇರೆಯವ್ರಿಗೆ ಕೊಡ್ಬೇಕು. ಹಂಗಾಗಿ ನೀವೇ ಅದರ ಮಾರುಕಟ್ಟೆಯನ್ನ ಮಾಡಿ ಆ ಮೂಲಕ ಹೆಚ್ಚು ಒಂದು ಲಾಭವನ್ನ ಪಡೆಯಲಿಕ್ಕೆ ಸಾಧ್ಯ ಆಯ್ತಲ್ವಾ? ನಾವೇ ಬೆಳೆದಿದ್ದನ್ನ ಎಮ್ಮೆ ಅಂತ ಹೇಳ್ಬಹುದು, ಚೆನ್ನಾಗಿದೆ ಕ್ವಾಲಿಟಿನ ಹೇಳ್ಬಹುದು. ಬೇರೆಯವ್ರನ್ನ ಬೆಳೆದಕ್ಕೆ ಕ್ವಾಲಿಟಿ ಹೇಳಕ್ಕಾಗಲ್ಲ, ಬೇರೆ ಮಾರೋನ್ ಕ್ವಾಲಿಟಿ ಹೇಳಕ್ಕಾಗಲ್ಲ, ಹಾಗಾಗಿ ನಾವೇ ಮಾರೋಟ ನಮ್ಗೆ ಒಳ್ಳೇದು. ಇದೆಲ್ಲದರ ಜೊತೆಗೆ ಒಂದಷ್ಟು ಈ ದೇಸಿ ತಳಿಗಳನ್ನ ಸಂಗ್ರಹ ಮಾಡತಕ್ಕಂತ ಒಂದು ಅಭಿರುಚಿ ನಿಮಗೆ ಇದೆ, ಅದನ್ನ ಉಳಿಸಿ ಬೆಳೆಸತಕ್ಕಂತ ನಿಟ್ಟಿನಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ಒಂದು ಖಯಾಲಿ ಹೇಗೆ ಶುರು ಆಯ್ತು? ಹಂಗೆ ಓಡಾಟ ಓಡಾಟ ಮಾಡ್ತಾ ಸಾಂಪ್ರದಾಯಿಕ ತಳಿ ಉಳಿಸಬೇಕು ಅನ್ನೋದು ಹುಚ್ಚು ಸರ್. ಹಂಗಾಗಿ ನಾನು 16 ತಳಿ ಭತ್ತನ ಈಗ ತಂದಿದ್ದೀನಿ, ನಾನೇ ಬೆಳೆದನ್ನ ಉಳಿಸಬೇಕು ಸಾಂಪ್ರದಾಯಿಕ. ಯಾಕಂದ್ರೆ ಬೇರೆ ಈಗೆಲ್ಲ GI ಅದು ಇದೆಲ್ಲ ಬಂದಿದೆ, ನಮ್ಮ ಜಿಯೋಗ್ರಫಿಕಲ್ ತಳಿಯನ್ನ ಬೆಳಿಬೇಕು. ನಾವು ಆಲೂರು ಒಳಗಡೆ ಬರುವಾಗಲೇ ಮೇಲೆ ಬೋಲ್ಟ್ ಕಾಣುತ್ತೆ, ಸಣ್ಣಕ್ಕಿನ ಅಡಿಗೆ ಸ್ವಾಗತ ಅಂತ. ಇವತ್ತು ನಮ್ಮೂರಲ್ಲಿ ಸಣ್ಣಕ್ಕಿನ ಅಡಿ ಇಲ್ಲ, ನಮ್ಮ ಆಲೂರು ಆಲೂರು ಅಂತ ಹೇಳ್ಕೊಳಕೆ ಆಗ್ತಿಲ್ಲ ಈಗ. ಹಾಗಾಗಿ ಅದೊಂದು ತುಂಬಾ ತಳಿಗಳನ್ನ ಉಳಿಸಬೇಕು ಅನ್ನೋದು ಹುಚ್ಚಿದ್ದ. ಆಲೂ ಸಣ್ಣ, ಸಿದ್ದು ಸಣ್ಣ, ಸೇಲಂ ಸಣ್ಣ, ಈ ತರ ದಪ್ಪಕ್ಕಿ, ಚುಕ್ಕಿನ ಭತ್ತ, ನವರ, ಈ ತರ ಎಲ್ಲ ಭತ್ತಗಳನ್ನ ಉಳಿಸಬೇಕು ಅಂತ ತಂದು ಮಾಡ್ಕೊಂಡಿದ್ದೀನಿ ಸರ್. ಆಲೂರು ಸಣ್ಣ ಆಲೂರಿಗೆ ಅದಕ್ಕೋಸ್ಕರನೇ ತುಂಬಾ ಜನಪ್ರಿಯ ಆಗಿದ್ದಂತದ್ದು. ಹಿಂದೆ ಇಲ್ಲಿ ಅದನ್ನ ಬೆಳೆಯಲಾಗ್ತಾ ಇತ್ತು ಮತ್ತೆ ಬಳಕೆಯನ್ನು ಕೂಡ ಮಾಡಲಾಗ್ತಾ ಇತ್ತು, ತುಂಬಾ ಹುಲ್ಲು ಕೂಡ ಆಗ್ತಿತ್ತು ಮತ್ತೆ ರಾಜಮಡಿಗಿಂತಲೂ ಹೆಚ್ಚು ಇಳುವರಿ ಬರ್ತಾ ಇತ್ತು ಅಂತ ಹೇಳಿ ಸ್ಥಳೀಯರು ಅದನ್ನ ಹೇಳ್ತಾರೆ. ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಆಲೂರು ಸಣ್ಣ ಅನ್ನುವಂತಹ ತಳಿ ಏನಿದೆಯೋ ಇದು ಕಣ್ಮರೆ ಆಗಿರ್ತಕ್ಕಂಥದ್ದು. ಹೇಗೆ ಹುಡುಕಿದ್ರಿ ಅದನ್ನ ಮತ್ತೆ ನಿಮ್ಗೆ ಎಲ್ಲಿ ಸಿಕ್ತು ಅದು? ನನಗೆ ಅದು ಮಂಡ್ಯದಲ್ಲಿ ಸಿಕ್ತು, ಕಿರ್ಗಾವಲಲ್ಲಿ. ಯಾಕೆ ಯಾಕೆ ನಾವು ಅದನ್ನ ಇದು ಮಾಡ್ತೀವಿ, ಇಲ್ಲಿ ಜಿಯೋಗ್ರಫಿಕಲ್ ಬೆಳೆ ಏನಾಗುತ್ತೆ ಅಂದ್ರೆ ನಮ್ಮ ವಾತಾವರಣಕ್ಕೆ ತಕ್ಕಾಗಿ ಬೆಳೆಯುತ್ತೆ, ಆಮೇಲೆ ಸಾವಯವ ಬೆಳೆದಿಂದ ರುಚಿನೂ ಚೆನ್ನಾಗಿರುತ್ತೆ. ಇಲ್ಲಿನ ಬೆಳೆ ಉಳಿಸ್ಬೇಕು ಮತ್ತೆ ಮುಂದಿನ ಜನರೇಷನ್ ಕೊಡಬೇಕು ಅನ್ನೋದು ಒಂದು ನನ್ನ ಕಲ್ಪನೆ ಸರ್. ಹಂಗಾಗಿ ಮುಂದಿನ ಜನರೇಷನ್ ಉಳಿಸ್ಬೇಕು ಅಂತ ಕೆಲವು ದೇಶಿ ತಳಿಗಳನ್ನ ಉಳಿಸ್ಬೇಕು ಅಂತ ನಾನೊಂದು ಸಂಕಲ್ಪ ಮಾಡಿದ್ದೀನಿ. ಕಿರ್ಗಾವಲ್ನಲ್ಲಿ ಹೇಗೆ ಸಿಕ್ತದ್ದು ನಿಮ್ಗೆ? ಕಿರ್ಗಾವ್ನಲ್ಲಿ ಅಲ್ಲಿ 1,300 ತಳಿ ಸಂರಕ್ಷಣೆ ಮಾಡಿದ್ದಾರೆ ಸರ್. ಒಟ್ಟು ನಮ್ಮ ದೇಶದಲ್ಲಿ 3,600 ತಳಿ ನಾನು ಕೇಳಿರೋಂಗೆ ಇದ್ದಾರೆ, ಅಷ್ಟಿದೆ. ನಾವೀಗ ಉಳಿಸಕ್ಕೆ ಯಾವ್ದು ನಮ್ಮ ಸಂಪ್ರದಾಯಕ್ಕೆ ಬಂದೆ ಉಳಿಸ್ಕೊಳ್ಳೋ ಎಲ್ಲ HR ಅಂತ HR ಭತ್ತಗಳನ್ನ ನಂಬರ್ ಭತ್ತಗಳಾಗ್ಬಿಟ್ಟಿದೆ. ನಾವು ನಮ್ಮ ದೇಶದ ಸ್ಥಳಗಳನ್ನ ಉಳಿಸ್ಬೇಕು, ಯಾಕಂದ್ರೆ ಅದ್ರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಮತ್ತೆ ನಮ್ಮ ವಾತಾವರಣಕ್ಕೆ ಬೆಳೆಯುತ್ತೆ. ಇಂಥ ಭತ್ತಗಳಿದಾವೆ ಅಂದ್ರೆ ತುಂಬಾ ಭತ್ತಗಳಿವೆ. ಬಾಣ್ತಿರುಗಿ ಆಲಿಚ ಹಾಕೊಂಡ್ ಭತ್ತ ಇದೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗಿ ಭತ್ತ ಇದೆ, ಅಕ್ಕಿ ತಿನ್ನೋನ್ ಅಕ್ಕಿ ಆದ ಅಂದ್ರೆ ಹಂಗ ಅರ್ಥ ಸರ್ವಜ್ಞ ಆಗ್ಲೇ ಹೇಳಿದಾರೆ. ಹಂಗಂದ್ರೆ ಅಕ್ಕಿಯಾಗಿ ಆರಾಮಾಗಿರ್ತಾನೆ ಅನ್ನೋ ಅರ್ಥ, ಅದು ಲೈಟ್ ವೈಟ್ ಇರ್ತಾನೆ ಅನ್ನೋದು ಅರ್ಥ. ಹಾಗೆ ಹಬ್ಬ ತಳಿಸ್ಬೇಕು ಅಂತ ನಮ್ಗೊಂದಿದೆ ಸರ್. ಎಷ್ಟು ಪ್ರಮಾಣದ ಬಿತ್ತನೆ ಬೀಜನ ತಂದ್ರೆ ಅಲ್ಲಿಂದ ಅಲ್ಲರು ಸಣ್ಣ ಸರ್? ನಮಗೆಲ್ಲ ಕೊಟ್ಟಿದ್ದು ಕಡಿಮೆ, ನಾವು 150 ಗ್ರಾಮ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಎಷ್ಟಾಗಿದೆ? ಈಗ ನಮ್ಮ ಹತ್ರ 5 kg ಇದೆ ಅಷ್ಟೇ. 5 kg ಇದೆ. ಪ್ರತಿ ವರ್ಷ ಅದನ್ನ ಹೆಚ್ಚೆಚ್ಚು ಮಾಡ್ತಾ ಇದ್ರ ಅಲ್ವಾ? ನಾವು ಪ್ರತಿ ವರ್ಷ ಹೆಚ್ಚೆಚ್ಚಿಗೆ ಮಾಡಿ, ನಮ್ಮ ಗ್ರೂಪ್ ಒಂದು 20 ಜನ ರೈತರು ಇದೀವಿ, ಸಾವಯವ ರೈತರು, ಅವ್ರಿಗೆಲ್ಲ ಹಂಚ್ಕೊಂಡು ನಾವೇ ಬೆಳಿಬೇಕು ಅಂತ ನಮ್ದೊಂದು, ಮತ್ತೊಂದು ದೇಶಿ ಸ್ಥಳ ಉಳಿಸ್ಬೇಕು, ಒಂದೊಂದು ಬೀಜದ ಬ್ಯಾಂಕ್ ಮಾಡಬೇಕು ಅಂತ ನಮ್ದೊಂದು ತಲೆಯಲ್ಲಿದೆ ಸರ್. ಅಲೂರು ಸಣ್ಣ ಭತ್ತದ ತಳಿ ಏನಿದೆಯೋ, ಇದರ ವಿಶೇಷತೆಗಳು ಏನು, ಏನ್ ಗಮನಿಸಿದ್ರೆ ನೀವು? ಸರ್, ಅಲೂರು ಸಣ್ಣ ತುಂಬಾ ಸಣ್ಣ ಹಾಕಿ ಮೀಸೆ ತರ ಇರುತ್ತೆ, ಚುಚ್ಚುತ್ತೆ, ಭತ್ತ ಚೆನ್ನಾಗೈತೆ, ಎದೆ ವಟ್ಲವರೆಗೂ ಬರುತ್ತೆ. ಹಿಂದೆ ನಾವೆಲ್ಲ ಬೆಳೀತಿದ್ದು ಹೇಗೆ ಅಂದ್ರೆ 80% ರೈತಂಗೆ, 10% ದನಗಳಿಗೆ, ಇನ್ 10% ಭೂಮಿಗೆ ಅಂತ. ಈಗ ಹಂಗಲ್ಲ, ಎಲ್ಲ ರೈತ ಮಾತಾಗಬೇಕು ಅಂತ ಏನು ಭೂಮಿ ಬಿಡ್ತಾ ಇಲ್ಲ, ಹಂಗಾಗಿ ನಾವು ಅದನ್ನ ದೇಶಿ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಭತ್ತದ ತಳಿಗಳನ್ನ ಸಂರಕ್ಷಣೆಯನ್ನ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ, ಆ ಉಳಿದ ತಳಿಗಳ ವಿಶೇಷತೆ ಏನು, ಅದ್ರ ಬಗ್ಗೆ ಕೂಡ ಹೇಳಿ. ನವರ ಸರ್, ಹಿಮೋಗ್ಲೋಬಿನ್ ಜಾಸ್ತಿ ಆಗಕ್ಕೆ ಅಂತಾನೆ ಇರುತ್ತೆ ನವರ, ಮತ್ತೆ ಬ್ಲಾಕ್ ರೈಸ್ ಆತರೆಲ್ಲ ತುಂಬಾ ರೈಸ್ ಇದೆ. ಮೊಸರಣಕ್ಕೆ ಒಂದು ರೈಸ್ ಇದೆ, ತುಂಬಾ ರೈಸ್ಗಳಿದೆ ಸರ್. ವಿಶೇಷ ಗೊತ್ತಿಲ್ಲ ಅಷ್ಟೇ ಎಷ್ಟೋ ಜನಗಳಿಗೆ, ರೈಸ್ ಅಂದ್ರೆ ಒಂದೇ ರೈಸ್ ಅನ್ಕೊಬಿಟ್ಟಿದ್ದಾರೆ. ರೈಸ್ಗಳ ತುಂಬಾ ತಳಿಗಳಿದೆ, ಅದನ್ನ ಯಾವ್ದಕ್ಕೆ ಏನ್ ಬಳಸ್ಬೇಕು ಅನ್ನೋದು ಗೊತ್ತಿದ್ದವನು ಆರೋಗ್ಯ ಚೆನ್ನಾಗಿಟ್ಕೋತಾರೆ ಅಷ್ಟೇ. ಹೀಗೆ ಇನ್ನು ಬೇರೆ ಬೇರೆ ಯಾವ್ಯಾವ ತಳಿಯನ್ನ ಯಾವ್ಯಾವ ಪ್ರಭೇದಕ್ಕೆ ಸಂಬಂಧಪಟ್ಟ ಹಾಗೆ ಸಂರಕ್ಷಣೆಯನ್ನ ಮಾಡ್ತಾ ಇದ್ದೀರಿ? ಈಗ ಸದ್ಯಕ್ಕೆ ಅಷ್ಟೇ ಸರ್, ಇನ್ನು ಸ್ಟಾರ್ಟಿಂಗು. ಈಗ ನಾನು ಈಗ ಎಷ್ಟು ಮಾಡಿದ್ದೀನಿ, ಈಗ ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ. ಇನ್ನು ಫೈನಲ್ ಆಗಿ ಎಲ್ಲಾನು ಎಷ್ಟು ಸಿಗುತ್ತೆ ಅಷ್ಟು, ನನಗೆ ಇಲ್ಲಿ ಎಷ್ಟು ಸಿಗುತ್ತೆ, ಎಲ್ಲೆಲ್ಲಿ ಜನಗಳ ಹೋಗಕ್ ಆಗಿಲ್ಲ ಆ ಕಡೆ ಎಲ್ಲ ಈಗೆಲ್ಲ ನಂಬರ್ ಬತ್ತ ಹೋಗಿದೆ, ಅಷ್ಟೊತ್ತ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಮಾಡ್ತೀನಿ ಸರ್. ಯಾರಾದ್ರೂ ಆಲೂರು ಸಣ್ಣ ಮತ್ತೆ ಬೇರೆ ತರಹದ ಒಂದು ವಿಶೇಷ ತಳಿಗಳು ಏನಿದ್ದಾವೋ, ಸ್ಥಳೀಯ ತಳಿಗಳು ಏನಿದ್ದಾವೋ, ಇವುಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಇಟ್ಕೊಂಡು ಬೆಳಿತೀವಿ ನಾವು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಕೊಡ್ತೀರಾ? ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಸರ್. ಇದೆಲ್ಲದರ ಜೊತೆಗೆ ಈ ಕೃಷಿ ಉತ್ಪನ್ನಗಳೇನಿದ್ದಾವೋ ಅವುಗಳ ಮೌಲ್ಯವರ್ಧನೆಯನ್ನು ಕೂಡ ತಾವು ಮಾಡ್ತಾ ಇದ್ದೀರಿ. ಈ ಒಂದು ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ ಮೌಲ್ಯವರ್ಧನೆ? ಸರ್, ಇವಾಗ ನಾನು ಡೈರೆಕ್ಟ್ ಆಗಿ ಮಾರಿದ್ರೆ ನನಗೆ ಸಿಗೋದು ಕಡಿಮೆ, ಅದನ್ನು ಸ್ವಲ್ಪ ಮೌಲ್ಯವರ್ಧನೆ ಮಾಡಿ ನೋಡಿದ್ರೆ ನಂಗೆ ಅಮೌಂಟ್ ಜಾಸ್ತಿ ಸಿಗುತ್ತೆ. ರೈತಂಗೆ ಜಾಸ್ತಿ ಅಮೌಂಟ್ ಬರಬೇಕು ಅಂತಂದ್ರೆ, ಅಥವಾ ರೈತ ಶ್ರೀಮಂತ ಆಗಬೇಕು, ಅವನೊಬ್ಬ ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಮೌಲ್ಯವರ್ಧನೆ ಮಾಡಲೇಬೇಕು. ಇಲ್ಲ, ಅವನು ಮೌಲ್ಯವರ್ಧನೆ ಮಾಡದೆ ಹಾಗೆ ಕೊಟ್ರೆ ಅದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸ್ವಲ್ಪ ವ್ಯಾಲ್ಯೂ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಮೌಲ್ಯವರ್ಧನೆ ಮಾಡಬೇಕು ಅನ್ನಿಸ್ತು. ಯಾವ್ಯಾವ ಉತ್ಪನ್ನಗಳ ಯಾವ ರೀತಿಯ ಪದಾರ್ಥಗಳನ್ನ ಉತ್ಪಾದನೆ ಮಾಡ್ತಾ ಇದ್ರಿ? ಸರ್, ಇವಾಗ ನಂತರ ಮಲ್ಟಿಮೇಡ್ ಮಾಲ್ಟ್ ಇದೆ, ಬೇ ಮಾಲ್ಟ್ ಇದೆ, ಲಿಬ್ಬಾಂಬ್ ಇದೆ, ಅಲ್ವೆಜಲ್ ಇದೆ, ಆಮೇಲೆ ಡ್ರೈ ಫ್ರೂಟ್ಸ್ ಲಾಡು ಇದೆ. ಹೀಗೆ ನಾವು ಕೆಲವು ನಮ್ಗೆ ಏನೇನು ಅನ್ಸುತ್ತೆ ಅದನ್ನೆಲ್ಲ ಮಾಡ್ತಾ ಇದೀವಿ ಸರ್. ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ತಾವು ಏನೆಲ್ಲ ಮಾಡ್ತಾ ಇದ್ದೀರಾ ಸಹನ? ವಿಸ್ಮಯ 40+ ಮಲ್ಟಿಮೀಡಿಯಾ ಸ್ಮಾಲ್ಟ್ ಅಂತ ಒಂದು ಮಾಡ್ತಾ ಇದೀವಿ, ಅದರಿಂದಾನೇ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತದೆ. ಅದನ್ನೇ ಹೆಚ್ಚಾಗಿ ಮಾಡ್ತಾ ಇದೀವಿ, ಜೊತೆಗೆ ಬೇಬಿ ಮಾಲ್ಟ್ ಕೂಡ ಮಾಡ್ತಾ ಇದೀವಿ. ಈಗ ಎಲ್ಲಾರು ಹಿಂದೆ ಬಿದ್ದಿದಾರಲ್ಲ, ಅದನ್ನ ಹಿಂದೆ ನಾವೇನ್ ತಿಂದ್ವಿ ಅದನ್ನೇ ಮಾಡ್ತಾ ಇದೀವಿ ಅಷ್ಟೇ, ಅದರಲ್ಲಿ ಏನ್ ಡಿಫ್ರೆನ್ಸ್ ಇರೋದಿಲ್ಲ. ಇನ್ನ ಜೇನ್ ಸಾಕಾಣಿಕೆ ನಾವು ಹೇಗೂ ಮಾಡ್ತಾ ಇರ್ತೀವಿ, ಅದನ್ನ ಮೇಣ ಬಿಟ್ಟಿರುತ್ತಲ್ಲ ಆ ಮೇಣನ ಬಳಸ್ಕೊಂಡು ವಿಕ್ಸ್ ಮಾಡೋದು, ಲಿಪ್ ಬಾಮ್ ಮಾಡೋದು, ಸ್ಕಿನ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಕೂಡ ಮಾಡಬಹುದು. ಇನ್ನು ಅಂಟವಾಳ್ಕಾಯಿ ಹಿಂದೆಲ್ಲ ಕೇಳ್ತಾ ಇದ್ರು, ಅಂಟವಾಳ್ಕಾಯಿ, ಶೀಗೆಕಾಯಿ ಪ್ರತಿಯೊಂದು ಸಿಗ್ತಾ ಇತ್ತು, ಈಗೆಲ್ಲೂ ಸಿಗೋದಿಲ್ಲ. ಅದನ್ನ ಬಳಸ್ಕೊಂಡು ನಾವು ಶಾಂಪು, ಸೋಪ್ಗಳು ಇದನ್ನ ಹೇಗ್ ಮಾಡಬಹುದು ಅಂತ ಮಾಡ್ತಾ ಇದೀವಿ ಸರ್ ಅಷ್ಟೇ. ನಿಮಗೆ ಇಷ್ಟವಾದಂತಹ ಒಂದು ಮಾಲ್ಟ್ ಅದನ್ನ ಹೇಗೆ ತಯಾರು ಮಾಡುವಂತದ್ದು ಹೇಳಿ. ಅದನ್ನ ಅಂದ್ರೆ ವಿಸ್ಮಯ 40+ ಮಲ್ಟಿಮೀಡಿಯಾ ಸ್ಮಾಲ್ಟ್ ಸರ್. ಅದು ಏನು 40+ ಅಂತ ಅಂದ್ರೆ? ಅದ್ರಲ್ಲಿ 40 ತರ ಧಾನ್ಯಗಳಿರುತ್ತೆ, ಹಾಗಾಗಿ ಅದರಲ್ಲಿ 40+ ಅಂತ. 40 ತರದ ಧಾನ್ಯಗಳು ಅಂತ ಅಂದ್ರೆ ಏನೇನು ಬಳಕೆ ಮಾಡ್ತಾರೆ ಹೇಳಿ? ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ, ಸೌತೆ ಬೀಜ, ಕುಂಬಳಕಾಯಿ ಬೀಜ, ಪ್ರತಿಯೊಂದು ಹಿಂದೆ ತಿಂತಾ ಇದ್ರು, ಬಳಸಿ ಮಡಕೆಲಿ ಇಟ್ಕೊಂಡು ತಿಂತಾ ಇದ್ರು. ಈಗ ಯಾರು ಅದನ್ನ ತಿನ್ನೋದಿಲ್ಲ, ಅದನ್ನ ಹೆಚ್ಚಾಗಿ ಬಳಸ್ತಾ ಇದೀವಿ ಸರ್. ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳೋ PCOD ಆಗಿರ್ಬೋದು, PCOS ಆಗಿರ್ಬೋದು, ಇದಕ್ಕೆ ಡಾಕ್ಟರ್ ಹೇಳೋದೇ ಮೇನ್ ಆಗಿ ಬ್ಯಾಲೆನ್ಸ್ ಫುಡ್ ಆಗಿರ್ಬೋದು, ಇದಕ್ಕೆಲ್ಲ ಸನ್ಫ್ಲವರ್ ಸೀಡ್ಸ್ ಎಲ್ಲ ತುಂಬಾನೇ ಉಪಯೋಗ ಆಗುತ್ತೆ, ಹಂಗಾಗಿ ಅದನ್ನ ಬಳಸ್ತಾ ಇದೀವಿ ಸರ್. ಅದನ್ನ ಹೇಗೆ ತಯಾರು ಮಾಡ್ತೀರ ಅದ್ರ ಬಗ್ಗೆ ಹೇಳಿ? ಪ್ರತಿಯೊಂದನ್ನು ತೊಳೆದು ಮತ್ತೆ ಮೊಳಕೆ ಕಟ್ಟಿ ಅದನ್ನ ಒಣಗಿಸಿ ಅದನ್ನ ಮಡಿಕೆಯಲ್ಲಿ ಹುರಿದು ಮತ್ತೆ ಪೌಡರ್ ಮಾಡಿ ಪ್ಯಾಕ್ ಮಾಡ್ಕೊಡ್ತಾ ಇದೀವಿ ಸರ್. ಇಲ್ಲೆಲ್ಲಿಗೆ ಅದನ್ನ ಕಳಿಸ್ಕೊಡ್ತೀರಿ? ಇಲ್ಲಿ ಆಲ್ಮೋಸ್ಟ್ ನಮ್ಮ 31 ಜಿಲ್ಲೆಗೆಲ್ಲ ಕಳಿಸಿದೀವಿ ಸರ್. ಹೊರಗಡೆ ರಾಜ್ಯಕ್ಕೂ ಕೂಡ ಹೋಗ್ತಾ ಇದೆ, ಇನ್ನು ಹೊರದೇಶಕ್ಕೂ ಕೂಡ ಹೋಗ್ತಾ ಇದೆ ಸರ್. ಈ ಮೇಣವನ್ನ ಬಳಕೆ ಮಾಡಿ ಬೇರೆ ಬೇರೆ ತರಹದ ಉತ್ಪನ್ನಗಳನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಏನನ್ನ ಮಾಡ್ತಾ ಇದ್ದೀರಿ, ಮಾಡುವ ವಿಧಾನ ಹೇಗೆ ಅದ್ರ ಬಗ್ಗೆ ಹೇಳಿ? ನಾವು ಲಿಬ್ಬಾಮ್ ಮಾಡ್ತಾ ಇದೀವಿ ಸರ್. ಹೆಣ್ಮಕ್ಳಿಗೆ ಲಿಪ್ಟಿಕ್ ಆಗಿರ್ಬೋದು, ಲಿಬ್ಬಾಮ್ ಆಗಿ ಹೆಚ್ಚಾಗಿ ಬಳಸ್ತಾರಲ್ಲ, ಹಾಗಾಗಿ ಅದನ್ನ ಅದಕ್ಕೂ ಲಿಪ್ಟಿಕ್ಕು ಲಿಬ್ಬಾಮ್ ಎರಡೂ ಮಾಡಬಹುದು. ವಿಕ್ಸ್ ಕೂಡ ನಾವು ಮಾಡಬಹುದು, ಅದನ್ನ ಆರಾಮಾಗಿ ಮಾಡ್ತಾ ಇದೀನಿ ಸರ್. ಈಗ ಲಿಬ್ಬಾಮ್ ಮಾಡೋದಾದ್ರೆ ಅದರಲ್ಲಿ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಆಲಿವ್ ಆಯಿಲ್ ಅಂತ ಆಗಿರ್ಬೋದು, ಬಾದಾಮಿ ಎಣ್ಣೆ, ಶಿಯಾ ಬಟರ್, ಕೋಕೋ ಬಟರ್, ಮ್ಯಾಂಗೋ ಬಟರ್, ಮತ್ತೆ ಬಿ ವ್ಯಾಕ್ಸ್, ಇಷ್ಟನ್ನು ಬಳಸಿ ನಾನು ಲಿಬ್ಬಾಮ್ ಮಾಡ್ತಾ ಇದೀವಿ. ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ಲಿಪ್ಟಿಕ್ ಕೂಡ ನಡೆಯುತ್ತೆ ಸರ್. ಇದೆಲ್ಲ ನೀವು ಮನೆಯಲ್ಲೇ ಉತ್ಪಾದನೆಯನ್ನು ಮಾಡಿ ಅದನ್ನ ಮಾರಾಟವನ್ನು ಮಾಡ್ತೀರಿ? ಹೌದು ಸರ್. ಬಹುತೇಕ ಎಲ್ಲಾ ಉತ್ಪನ್ನಗಳನ್ನು ಕೂಡ ಆನ್ಲೈನ್ ನಲ್ಲಿ ಮಾರಾಟ ಮಾಡ್ತೀರಾ ಅಲ್ವಾ? ಹೌದು ಸರ್. ಈ ಆನ್ಲೈನ್ ನಲ್ಲಿ ಮಾರಾಟವನ್ನ ಮಾಡ್ಲಿಕ್ಕೆ ಯಾವ್ಯಾವ ಪ್ಲಾಟ್ಫಾರ್ಮ್ ಗಳನ್ನ ಬಳಕೆ ಮಾಡ್ತಾ ಇದ್ದೀರಾ ಪ್ರವೀಣ್? ಯೂಟ್ಯೂಬ್ ಇದೆ ಸರ್, ಫೇಸ್ಬುಕ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಇದೆ. ಮೂರು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀವಿ ಸರ್, ಮತ್ತೆ ವಾಟ್ಸ್ಆಪ್ ಯೂಸ್ ಮಾಡ್ತೀವಿ ಸರ್. ಇವು ಮೂರಲ್ಲೂ ಕೂಡ ನಿಮ್ದೇ ಆದಂತಹ ಕೆಲವೊಂದು ಗುಂಪುಗಳನ್ನ ಮಾಡ್ಕೊಂಡು, ನಿಮ್ದೇ ಆದಂತಹ ಅಕೌಂಟ್ ಮಾಡ್ಕೊಂಡು ಅಲ್ಲಿ ಅದನ್ನ ತಾವು ಹಾಕ್ತೀರಿ ಅಲ್ವಾ? ಅದನ್ನ ನೋಡಿ ತುಂಬಾ ಜನ ಖರೀದಿಯನ್ನ ಮಾಡ್ತಾರೆ. ಹೇಗೆ ನಿಮ್ಮ ಒಂದು ವಿಶ್ವಾಸಾರ್ಹತೆಯನ್ನ ಹೇಗೆ ಉಳಿಸ್ಕೊಂಡಿದ್ದೀರಿ? ಈಗ ನಮಗೆ ಒಬ್ರು ತಗೊಂಡವ್ರು ಮತ್ತೆ ಮತ್ತೆ ಇನ್ನೊಬ್ರು ಹೇಳ್ತಾರೆ ಸರ್, ಅದೇ ನಮ್ಮ ವಿಶ್ವಾಸ ಉಳಿಸ್ಕೊಂಡಿರೋದು. ಯಾರು ತಗೊಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇನ್ನೊಬ್ರು ಹೇಳ್ತಿದಾರೆ ಅಂದ್ರೆ ಅದ್ರ ಪ್ರಾಡಕ್ಟ್ ಹೆಂಗಿದೆ ಅಂತ ನಾವೇನು ಹೇಳ್ಬೇಕಾಗಿಲ್ಲ. ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈಸಿ ಸರ್, ಅದು ಆಫ್ಲೈನ್ ಗಿಂತ ಸಾವಿರಾರು ಜನಕ್ಕೆ ಒಂದೇ ಸರಿ ಹೇಳ್ಬೋದು, ಹಾಗಾಗಿ ಆನ್ಲೈನ್ ಯೂಸ್ ಮಾಡ್ಕೊಂಡೆ. ಸ್ಥಳೀಯವಾಗಿಯೂ ಕೂಡ ಮಾರಾಟ ಮಾಡ್ತೀರ? ಸ್ಥಳೀಯವಾಗೂ ಮಾಡ್ತೀವಿ ಸರ್. ನಿಮ್ಗೆ ಹೆಚ್ಚು ಡಿಮ್ಯಾಂಡ್ ಬಂದ್ರೆ ಹೇಗೆ ಅದನ್ನ ಪೂರೈಕೆ ಮಾಡ್ತೀರಿ? ನೋಡ್ಕೋತೀವಿ ತಾವ್ ಎಷ್ಟು ಡಿಮ್ಯಾಂಡ್ ಬರುತ್ತೋ ಅಷ್ಟಕ್ಕೆ ಬೇಕು ಅಂದಾಗ ಅಷ್ಟೆಲ್ಲ ಮಾಡ್ಕೋತೀವಿ. ಒಂದೇ ಸರಿ ಇಲ್ಲ, ನಾವು ಕ್ವಾಲಿಟಿ ಕೆಡಿಸ್ಕೊಳ್ಳೋದು ಸರ್. ಕ್ವಾಲಿಟಿ ನಮಗೆ ಮೇನು, ಪ್ಯೂರಿಟಿ ಕ್ವಾಲಿಟಿ ಮೇನು, ಅದು ಕೆಡಿಸ್ಕೊಳ್ಳಲ್ಲ, ಟೈಮ್ ತಗೊಂಡ್ ಮಾಡ್ತೀವಿ. ಅನೇಕ ರೈತರ ಗುಂಪುಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀರ ಅಲ್ವಾ? ಏನ್ ಅನುಕೂಲ ಆಗ್ತಾ ಇದೆ ಅದರಿಂದ? ಸರ್, ನಾವು ಮಾಡೋದನ್ನ ಅವ್ರಿಗೆ ಹೇಳ್ತೀವಿ, ಅವ್ರು ಮಾಡೋದು ನಮ್ಗೆ ಹೇಳ್ತೀವಿ. ನಾವು ತಪ್ಪು ಮಾಡ್ತೀವಿ ಸಿದ್ಕೋತೀವಿ, ಅವ್ರೇನ ಹೊಸ ತಳಿ ಇದ್ರೆ ನಮ್ಗೆ ಹೇಳ್ತಾರೆ, ನಾವು ಅದನ್ನ ಬೆಳಿಗ್ಗೆ ಟ್ರೈ ಮಾಡ್ತೀವಿ. ನಾವು ಮಾಡ್ಕೊಳ್ಳೋದು ಸರಿನೂ ತತ್ಕೋತೀವಿ, ತಪ್ಪಾದ ತಪ್ಪನ್ನು ಸಿದ್ಕೋತೀವಿ ಸರ್. ಹಂಗೆ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದೀರಾ? ಹಂಗೆ ಮುಂದುವರ್ಕೊಂಡು ಬರ್ತಾ ಇದ್ವಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅನ್ನುವಂತ ಆಲೋಚನೆ ತಮ್ಮಿಬ್ರಿಗೂ ಇದೆ? ಸಮಗ್ರ ಕೃಷಿ ಮಾಡ್ಬೇಕು ಅಂತಿದೆ, ಮತ್ತೆ ನಮ್ಮೊಂದು ಬೀಜದ ಬ್ಯಾಂಕ್ ಮಾಡ್ಬೇಕು ಅಂತಿದೆ, ಮತ್ತೆ ನಮ್ದೇ ಎಲ್ಲ ಗ್ರೂಪ್ ಮಾಡಿ ರೈತನ ಇಂಡಿಪೆಂಡೆಂಟ್ ಮಾಡ್ಬೇಕು ಅಂತಿದೆ. ನಮ್ದೇ ಸ್ವಂತ ಗೊಬ್ಬರ ಬೀಜ, ಅವನು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ಆತರ ಕನಸಿದೆ ಸರ್. ಸಮಗ್ರ ಕೃಷಿಯಿಂದ ಮತ್ತೆ ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಿಂದ ವಾರ್ಷಿಕವಾಗಿ ಎಷ್ಟು ಗಳಿಕೆಯನ್ನ ಮಾಡ್ತಾ ಇದ್ರಿ? ಅಮೌಂಟ್ ಇದ್ರಲ್ಲೆಲ್ಲ ಅಷ್ಟೇ ಇಷ್ಟು ಅಂತ ಹೇಳಕ್ಕಲ್ಲ ಸರ್, ವೇರಿಯೇಷನ್ ಆಗ್ತಾ ಇರುತ್ತೆ. ಅರ್ಥಾತ್ ನಾವು 4 ಲಕ್ಷ 2 ಲಕ್ಷ ಹಂಗೆಲ್ಲ ಬರ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ ಸರ್. ಅದು ಇಷ್ಟೇ ಅಮೌಂಟ್ ಅಂತ ರೈತರು ಇದ್ರಲ್ಲಿ ಹೇಳಕ್ಕಾಗಲ್ಲ, ವೇರಿ ಆಗ್ತಾ ಇರುತ್ತೆ. ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಏನನ್ಸುತ್ತೆ ಸಹನ? ತುಂಬಾ ಖುಷಿ ಆಗುತ್ತೆ ಸರ್, ಮೊದಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ಈಗ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗ್ತದೆ. ನಿಮಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಇದೆ? ಹೌದು ಸರ್, ಇನ್ನು ಆದಷ್ಟು ಹಿಂದೆ ಏನ್ ಬಳಸ್ತಾ ಇದ್ರು ಅದನ್ನ ಇನ್ನು ಮುಂದೆ ತರಬೇಕು ಅಂತ. ಈಗ ಮಾಲ್ಟ್ ಆಗಿರ್ಬೋದು, ಹಿಂದೆಲ್ಲ ರಾಗಿ ಅಂಬ್ಲಿನೇ ಸಾಕಾಗ್ತಾ ಇತ್ತು, ಈಗ ಮಾಲ್ಟ್ ಕುಡಿಲೇಬೇಕು, ಯಾಕಂದ್ರೆ ಮಲ್ಟಿ ಅದರಲ್ಲಿ 40 ಕಾರ್ಡ್ಗಳಿಂದ ಬಳಸಿರೋದೆಲ್ಲ ಇದೆ, ಅದನ್ನ ಇನ್ನು ಜಾಸ್ತಿ ಮಾಡೋ ಇಂಪ್ರೂವ್ಮೆಂಟ್ ಇನ್ನು ಚೆನ್ನಾಗಿ ಮಾಡ್ಕೋಬೇಕು ಸರ್. ಇನ್ನು ಚೆನ್ನಾಗಿ ಮಾಡಿ ಹೆಚ್ಚು ಹೆಚ್ಚು ಅದನ್ನ ಹೆಚ್ಚು ಜನರಿಗೆ ತಲುಪಿಸಬೇಕು ಅನ್ನೋಂತ ಆಲೋಚನೆ ನಿಮಗೆ ಇದೆ? ಹೌದು ಸರ್. ಮಾಲ್ಟ್ ಮಾಡೋ ಅಂತದ್ದಾಗ್ಲಿ, ಲಿಪ್ ಬಾಮ್ ಮಾಡೋ ಅಂತದ್ದಾಗ್ಲಿ, ಮತ್ತೆ ಬೇರೆ ತರಹದ್ದಾಗ್ಲಿ, ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ನೀವು ಹೇಳ್ಕೊಡ್ತೀರಾ? ಖಂಡಿತ ಹೇಳ್ಕೊಡ್ತೀನಿ ಸರ್, ಅದ್ರಲ್ಲಿ ಏನಿಲ್ಲ, ಹೇಳ್ಕೊಡ್ತೀನಿ, ಬಟ್ ಮಾಡ್ಬೇಕಷ್ಟೇ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿದ್ರೆ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ತೀರಾ ಒಂದ್ಸರಿ? 9141620438. ಇನ್ನೊಮ್ಮೆ ಹೇಳ್ತೀರಾ? 9141620438. ಪ್ರವೀಣ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಒಮ್ಮೆ ಹೇಳಿ. 8050800928. ಇನ್ನೊಮ್ಮೆ ಹೇಳಿ. 8050800928. ಒಳ್ಳೆಯದು ಪ್ರವೀಣ್ ಹಾಗೂ ಸಹನಾ ಅವರೇ, ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಜೊತೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವಗಳನ್ನು ಕೂಡ ತಾವು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೆ ಸಮಗ್ರ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ತೊಗರನಹಳ್ಳಿಯ ಕೃಷಿಕ ದಂಪತಿಗಳಾದ ಪ್ರವೀಣ್ ಕುಮಾರ್ ಹಾಗೂ ಆರ್.ಕೆ. ಸಹನಾ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ. ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನ ಮಾಡುವ ವಿಧಾನದತ್ತ ಗಮನಹರಿಸೋದಾದರೆ ಮೊಟ್ಟ ಮೊದಲು ಎರೆ ಗೊಬ್ಬರವನ್ನು ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದ್ರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನ ಗರಿ, ಅಡಿಕೆ ಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನ ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು. ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನ ಮಾಡಿಕೊಳ್ಬಹುದು. ತ್ಯಾಜ್ಯ ವಸ್ತುಗಳನ್ನ ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನ ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನಿತ್ಯವೂ ತಯಾರಾಗುವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ತಯಾರಿಯ ಮಿಶ್ರಣದೊಂದಿಗೆ ಎರಡು ವಾರದವರೆಗೆ ಹಾಕುತ್ತಾ ಹೋಗಬಹುದು. ಆನಂತರ 3:10 ಪ್ರಮಾಣದಲ್ಲಿ ಸಗಣಿ ಪುಡಿ ಮತ್ತು ಈಗಾಗಲೇ ಹೇಳಿದಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಸರಿಯಾಗಿ ಬೆರಕೆಯನ್ನ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಆಗಾಗ ಚಿಮುಕಿಸ್ತಾ ಇರಬೇಕು. ಆದರೆ ಇದಕ್ಕೆ ಮಣ್ಣಿನ ಪುಡಿಯನ್ನ ಹಾಕಬಾರದು, ಯಾಕೆಂದ್ರೆ ಕೆಲವು ತಳಿಯ ಎರೆಹುಳುಗಳು ಮಣ್ಣನ್ನ ತಿನ್ನೋದಿಲ್ಲ. ಈ ಹಂತದಲ್ಲಿ ಮಿಶ್ರಣ ಮಾಡುವ ಪ್ರಕ್ರಿಯೆಯು ಬಹಳ ಮುಖ್ಯ ಆಗುತ್ತೆ. ಈ ರೀತಿಯ ಮಿಶ್ರಣವನ್ನು ಎರೆ ತೊಟ್ಟಿಯ ಹೊರಭಾಗದಲ್ಲಿ ಮಾಡಿ ಎರೆ ತೊಟ್ಟಿಯ ಒಂದು ಭಾಗದಲ್ಲಿ ತುಂಬಿಸಬೇಕು, ಇಲ್ಲವೇ ಮಿಶ್ರಣ ಪ್ರಕ್ರಿಯೆಯನ್ನ ಎರೆ ತೊಟ್ಟಿಯ ಒಳಗೆಯೇ ಮಾಡಬಹುದು. ಈ ರೀತಿಯಾಗಿ ಮಿಶ್ರಣ ಮಾಡಿದ ತ್ಯಾಜ್ಯ ವಸ್ತುಗಳನ್ನು ಘಟಕದ ಒಂದು ಭಾಗದಲ್ಲಿ ತುಂಬಿಸಿ 3 ವಾರದವರೆಗೆ ಮಿಶ್ರಣವನ್ನ ಕೊಳೆಯಲು ಬಿಡಬೇಕು. ಈ ಅವಧಿಯಲ್ಲಿ ಕನಿಷ್ಠ 7 ಬಾರಿಯಾದರೂ ನೀರನ್ನ ಸಿಂಪಡಿಸುತ್ತಾ ತಿರುವಿ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮಿಶ್ರಣವು ಚೆನ್ನಾಗಿ ಕೊಳೆಯುತ್ತೆ. ಸಗಣಿಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ತ್ಯಾಜ್ಯ ಮಿಶ್ರಣವನ್ನ ಮೃದುವಾಗಿ ಇರುವ ಹಾಗೆ ಬದಲಾವಣೆಯನ್ನ ಮಾಡುತ್ತೆ. ಮುಂದುವರಿದಂತಹ ಮುಖ್ಯ ಘಟ್ಟದತ್ತ ನೋಡೋದಾದ್ರೆ, ಎರೆ ತೊಟ್ಟಿಯಲ್ಲಿ ಮೃದುವಾಗಿ ಬದಲಾವಣೆ ಹೊಂದಿದ ತ್ಯಾಜ್ಯ ವಸ್ತುವಿನಲ್ಲಿ ಎರೆಹುಳುಗಳನ್ನ ಬಿಡಬೇಕು. ಹೀಗೆ ಬಿಟ್ಟಾಗ ಹುಳುಗಳು ಕೂಡಲೇ ತಾವಾಗಿಯೇ ತೊಟ್ಟಿಯ ಅಡಿಭಾಗವನ್ನ ಸೇರುತ್ತವೆ. ಎರೆಹುಳುಗಳು ಅಡಿಭಾಗದಿಂದ ತ್ಯಾಜ್ಯವನ್ನ ತಿನ್ನಲಿಕ್ಕೆ ಪ್ರಾರಂಭವನ್ನ ಮಾಡುತ್ತವೆ. ಎರೆಹುಳುಗಳನ್ನು ತೊಟ್ಟಿಯ ಮೊದಲನೇ ಕೋಣೆಯಲ್ಲಿ ಬಿಟ್ಟ ಸಮಯದಲ್ಲಿಯೇ ಖಾಲಿ ಇರುವ ಪಕ್ಕದ ತೊಟ್ಟಿಗೆ ಈಗಾಗಲೇ ತಿಳಿಸಿದಂತಹ ತ್ಯಾಜ್ಯ ವಸ್ತುಗಳ ಮಿಶ್ರಣವನ್ನ ತುಂಬಿಸಬೇಕು. ಗೊಬ್ಬರ ಘಟಕದಲ್ಲಿ 40-45% ತೇವಾಂಶವನ್ನ ಕಾಪಾಡಲು ನೀರನ್ನ ಸಿಂಪಡಿಸಬೇಕು. ಜೊತೆಗೆ 2-3 ದಿನಗಳಿಗೆ ಒಮ್ಮೆ ತ್ಯಾಜ್ಯವನ್ನ ಮಗುಚಿ ಹಾಕಬೇಕಾಗತ್ತೆ. ಈ ಸಂದರ್ಭದಲ್ಲಿ ಎರೆಹುಳುಗಳ ಸುರಕ್ಷತೆಗೆ ಆದ್ಯತೆಯನ್ನ ನೀಡಬೇಕು. ಹೆಗ್ಗಣ, ಇಲಿ ಹಾಗೂ ಪಕ್ಷಿಗಳು ಎರೆಹುಳುಗಳಿಗೆ ತೊಂದರೆ ಉಂಟು ಮಾಡುತ್ತವೆ. ಆದ್ರಿಂದ ಹೆಗ್ಗಣ, ಇಲಿ ಹಾಗೂ ಪಕ್ಷಿಗಳನ್ನ ದೂರ ಇಡ್ಲಿಕ್ಕೆ ರಂಧ್ರವಿರುವ ಬಾಗಿಲನ್ನ ಸದಾ ಮುಚ್ಚಿರಬೇಕು. ಇರುವೆಗಳು ಬರದಂತೆ ಎರೆ ತೊಟ್ಟಿಯ ಬುಡದಲ್ಲಿರುವ ನೀರಿನ ಕಾಲುವೆಯಲ್ಲಿ ನೀರು ಸದಾ ಇರುವಂತೆ ನೋಡಿಕೊಳ್ಬೇಕು. ಪೆಟ್ಟಿಗೆಯ ಸುತ್ತಲೂ ಇರುವ ಗಾಳಿ ಕೋಣೆಗಳು ಎರೆಹುಳುಗಳ ಉಸಿರಾಟಕ್ಕೆ ತುಂಬಾ ಸಹಕಾರಿಯಾಗಿವೆ. ಎರೆಹುಳುಗಳನ್ನು ಬಿಟ್ಟ 8-10 ದಿನಗಳ ನಂತರ ತೊಟ್ಟಿಯ ಮೇಲಿನ ಭಾಗದಲ್ಲಿ ಎರೆ ಹಿಕ್ಕೆ ಬರಲಿಕ್ಕೆ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ತ್ಯಾಜ್ಯ ವಸ್ತುಗಳು ತೊಟ್ಟಿಯಲ್ಲಿ ನಿಧಾನವಾಗಿ ಜಗ್ಗಿಕೊಂಡು ಸುಮಾರು 1/2 ಭಾಗಕ್ಕೆ ಇಳಿಯುತ್ತವೆ. ಅಂತಹ ತ್ಯಾಜ್ಯ ವಸ್ತುಗಳು ಕಪ್ಪಾಗಿದ್ದು ಮೃದುವಾದ ವಾಸನೆ ರಹಿತವಾದ ಎರೆಗೊಬ್ಬರವಾಗಿ ಬದಲಾವಣೆಯನ್ನು ಹೊಂದಿ ಉಪಯೋಗವನ್ನು ಮಾಡಲಿಕ್ಕೆ ತಯಾರಾಗುತ್ತವೆ. ಸುಮಾರು 20-25 ದಿನಗಳ ನಂತರ 2ನೇ ಘಟ್ಟದ ಪ್ರಕ್ರಿಯೆ ಸಂಪೂರ್ಣಗೊಂಡು ಗೊಬ್ಬರವಾಗಿ ಬದಲಾವಣೆಯನ್ನ ಹೊಂದುತ್ತೆ. ಇದೇ ರೀತಿಯ ಕ್ರಿಯೆಯು 2ನೇ ಕೋಣೆಯಲ್ಲಿ ಪುನರಾವರ್ತನೆ ಆಗಿ ಆದಷ್ಟು ಬೇಗ ಗೊಬ್ಬರವನ್ನ ಸಂಗ್ರಹಿಸಿ ಇಡಬೇಕು. ಮೊದಲನೇ ಕೋಣೆಗೆ 1/2 ಕೆಜಿಯಷ್ಟು ಹಾಕಿದ ಎರೆಹುಳು 1 ವರ್ಷಕ್ಕೆ 5-6 ಸಲ ದುಪ್ಪಟ್ಟುಗೊಳ್ತವೆ. ಅಂತಹ ತೊಟ್ಟಿಯಿಂದ 250-300 ಕೆಜಿಯಷ್ಟು ಎರೆ ಗೊಬ್ಬರವನ್ನ ಪಡೆಯಬಹುದು. ರೈತ ಬಾಂಧವರೇ, ಇದುವರೆಗೆ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ

ಕೃಷ್ಣದ ಮೇಲು ಮೇಲನ್ನಿರ ಕಾಲು ಕಾಲನ್ನಿರ ಇವಣ್ಣದ ಮೇಲು ಮೇಲನ್ನಿರ. ಇದುವರೆಗೆ ಬಿಕೆ ಸುಮಿತ್ರ, ಎಂಎಲ್ ಸುಧಾಕರ್, ಗೋಪಿ ಮತ್ತು